ಟೆಕ್ಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕೆ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ, ಕಾರ್ಡ್ ಸುರಕ್ಷಿತ, ಪದೇ ಪದೇ ಡೀಟೇಲ್ಸ್ ಹಾಕುವ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಮತ್ತು ಬೆಂಡೆ ಬೆಳೆ ಬಾಧಿಸುವ ರೋಗಗಳ ನಿರ್ವಹಣೆ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿ ಚನ್ನಕೇಶವ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಸನ ಜಿಲ್ಲೆ ಬಹುತೇಕವಾಗಿ ಬೇಸಿಗೆಯ ಸಂದರ್ಭದಲ್ಲಿ ಅನೇಕ ತರಕಾರಿಗಳನ್ನು ಬೆಳೀತಕ್ಕಂತಹ ಒಂದು ಪ್ರಮುಖವಾದಂತಹ ಜಿಲ್ಲೆ. ನಮ್ಮ ಸುತ್ತಮುತ್ತಲ ಕೆಲವೊಂದು ಜಿಲ್ಲೆಗಳಿಗೆ ಹಾಗೂ ರಾಜ್ಯಗಳಿಗೂ ಕೂಡ ಹಾಸನ ಜಿಲ್ಲೆಯಿಂದ ಅನೇಕ ವಿಧದ ತರಕಾರಿಗಳನ್ನು ಇಲ್ಲಿಂದ ಕಳುಹಿಸಿಕೊಡಲಾಗುತ್ತೆ. ಆ ಜಿಲ್ಲೆಗಳು ಮತ್ತು ರಾಜ್ಯಗಳು ನಮ್ಮ ತರಕಾರಿಯ ಮೇಲೆ ಹೆಚ್ಚು ಅವಲಂಬಿತವಾಗಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಈ ಮಲೆನಾಡು ಮತ್ತು ಅರೆ ಮಲೆನಾಡಿನ ಭಾಗದಲ್ಲಿ ಬೇಸಿಗೆಯಲ್ಲಿ ಬೆಳೆತಕ್ಕಂತಹ ಪ್ರಮುಖವಾದಂತಹ ಒಂದು ತರಕಾರಿ ಅಥವಾ ಬೆಳೆ ಅಂತ ಹೇಳಿದರೆ ಅದು ಮೆಣಸಿನಕಾಯಿ. ಇನ್ನು ಬಯಲುಸೀಮೆಯಲ್ಲಿ ಬೆಳೆಯುವಂತಹ ಪ್ರಮುಖವಾದಂತಹ ತರಕಾರಿ ಬೆಂಡೆಕಾಯಿ. ಈ ಎರಡೂ ಬೆಳೆಗಳನ್ನು ಕೂಡ ಅತ್ಯಧಿಕ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತೆ. ಅದನ್ನು ಕೂಡ ಬಹಳ ಮುಖ್ಯವಾಗಿ ಈ ಬೇಸಿಗೆಯ ಸಂದರ್ಭದಲ್ಲಿ ಬೆಳೀತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಮೆಣಸಿನಕಾಯಿ ಮತ್ತು ಬೆಂಡೆ ಬೆಳೆಯನ್ನು ಬಾಧಿಸ್ತಕ್ಕಂತಹ ವಿವಿಧ ರೋಗಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಯಾವೆಲ್ಲ ರೋಗಗಳು ಬರತಕ್ಕಂತಹ ಸಾಧ್ಯತೆ ಇರುತ್ತೆ, ಅದು ಯಾವ ಕಾರಣಕ್ಕಾಗಿ ಬರುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿ ಚನ್ನಕೇಶವ. ಚನ್ನಕೇಶವ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಎರಡು ಬೆಳೆಗಳ ಬಗ್ಗೆ ಇವತ್ತು ತಾವು ಬಹಳ ಮುಖ್ಯವಾಗಿ ತಿಳಿಸಿಕೊಡಬೇಕು, ಮೆಣಸಿನಕಾಯಿ ಮತ್ತು ಬೆಂಡೆ ಬೆಳೆಯನ್ನು ಬಾಧಿಸ್ತಕ್ಕಂತಹ ರೋಗಗಳ ಬಗ್ಗೆ. ಸಾಮಾನ್ಯವಾಗಿ ಈ ಮೆಣಸಿನಕಾಯಿ ಎನ್ನುವಂಥದ್ದು ಏನಿದೆಯೋ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ರೋಗ ಕೀಟಗಳು ಕೂಡ ಇದನ್ನು ಬಾಧಿಸ್ತಾ ಇದೆ. ಯಾವೆಲ್ಲ ರೋಗಗಳು ಬಹಳ ಮುಖ್ಯವಾಗಿ ಮೆಣಸಿನಕಾಯಿ ಬೆಳೆಯನ್ನು ಬಾಧಿಸುತ್ತೆ? ಸೊ ಮೆಣಸಿನಕಾಯಿ ಬಗ್ಗೆ ಹೇಳೋದಾದರೆ ಒಂದು ದಿನ ಬೇಕಾದರೆ ಅದ್ರ ಬಗ್ಗೆ ಮಾತಾಡ್ಬೋದು. ಮೆಣಸಿನಕಾಯಿನಲ್ಲಿ ಬರುವಂಥ ರೋಗಗಳು ಮತ್ತು ಕೀಟಗಳು, ಸೊ ಅದರಿಂದ ಆಗುವಂಥ ಹಾನಿ ಯಾವ ಥರ ಆಗುತ್ತೆ ಅಂತ. ಮೆಣಸಿನಕಾಯಿ ಬೀಜ ಬಿತ್ತನೆ ಮಾಡುವ ಸಮಯದಿಂದ ಹಿಡಿದು ಹಣ್ಣು ಮಾಗುವವರೆಗೂ ಸಾಕಷ್ಟು ರೋಗಗಳು ಮೆಣಸಿನಕಾಯಿ ಮೇಲೆ ಬರುತ್ತೆ. ಸೊ ಅದರಿಂದ ಉತ್ತಮ ಗುಣಮಟ್ಟದ ಮೆಣಸಿನಕಾಯಿಗೆ ಅಡಚಣೆ ಆಗುತ್ತೆ. ಸೊ ಈಗ ಮುಖ್ಯವಾಗಿ ಮೆಣಸಿನಕಾಯಿನಲ್ಲಿ ಬರುವಂತಹ ರೋಗಗಳನ್ನ ನಾವು ನೋಡೋದಾದ್ರೆ, ಸೊ ಮೊದಲನೇದಾಗಿ ಬಿತ್ತನೆ ಬೀಜ ಬಿತ್ತಿದಾಗ ಸಸಿ ಮಡಿಗಳಲ್ಲಿ ಸಸಿ ಕೊಳೆ ರೋಗ ಅಂತ ಬರುತ್ತೆ, ಮತ್ತೆ ನಾಟಿ ಮಾಡಿದಾದ್ಮೇಲೆ ಫ್ಯುಜೇರಿಯಂ ಸೊರಗು ರೋಗ ಅಂತ ಬರುತ್ತೆ, ಮತ್ತೆ ಕಾಯಿ ಕಟ್ಟುವ ಹಂತದಲ್ಲಿ ಹಣ್ಣು ಕೊಳೆ ರೋಗ ಅಂತ ಬರುತ್ತೆ, ಮತ್ತೆ ಅದರ ಜೊತೆ ಎಲೆ ಮುಟುರು ರೋಗ ಅಂತ ಬರುತ್ತೆ. ಈ ಪ್ರಮುಖವಾಗಿ ಸಸಿ ಕೊಳೆ ರೋಗ, ಹಣ್ಣು ಕೊಳೆ ರೋಗ ಮತ್ತೆ ಎಲೆ ಮುಟುರು ರೋಗ, ಈ ಮೂರು ರೋಗಗಳು 10-80% ಬೆಳೆ ಹಾನಿ ಆಗುತ್ತೆ ಈ ರೋಗಗಳೇನಾದ್ರೂ ಬಂದಿದೆ ಅಂತಂದ್ರೆ. ಸೊ ಈ ರೋಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಪಡೆಯಬೇಕು. ಸಸಿ ಕೊಳೆ ರೋಗ ಆರಂಭಿಕ ಹಂತದಲ್ಲೇ ಬರುತ್ತೆ, ಯಾವ ಸಂದರ್ಭದಲ್ಲಿ ಬರುತ್ತೆ, ಅದರ ಲಕ್ಷಣಗಳೇನಿರುತ್ತೆ? ಸೊ ಈ ಸಸಿ ಕೊಳೆ ರೋಗ ಆಗ್ಲೇ ಹೇಳ್ದಂಗೆ, ನಾವು ಮೆಣಸಿನ ಬೀಜವನ್ನ ಮೊದಲು ಸಸಿ ಮಡಿಗಳಲ್ಲಿ ಬೆಳೆಸಿ ಆಮೇಲೆ ನಾವು 25-35 ದಿನಗಳ ನಂತರ ಬಂದಿರುವಂತ ಸಣ್ಣ ಸಸಿಗಳನ್ನು ನಾವು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡುವಂಥದ್ದು. ಸೊ ಈ ಸಸಿ ಮಡಿಗಳಲ್ಲಿ ಬಿತ್ತನೆ ಬೀಜವನ್ನು ಬಿತ್ತಿದಾಗ ಸಸಿ ಮಡಿಗಳಲ್ಲಿ ಸಸಿ ಕೊಳೆ ರೋಗ ಅಂತ ಬರುತ್ತೆ. ಇದು ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಇದು ಹೇಗೆ ಬರುತ್ತೆ ಅಂತಂದ್ರೆ, ಈಗ ಸಸಿ ಮಡಿಗಳಲ್ಲಿ ನಾವು ಹೆಚ್ಚಾಗಿ ನೀರು ಕೊಟ್ಟಾಗ ನೀರು ಬಸಿದು ಹೋಗದೇ ಇರುವಂತಹ ಸಮಯದಲ್ಲಿ, ಸೊ ಅಂದ್ರೆ ಹೆಚ್ಚಾಗಿ ತೇವಾಂಶ ಇರುತ್ತೆ ಅಲ್ಲಿ. ನೀರು ಯಾವಾಗ ಬಸಿದು ಹೋಗಲ್ಲ ಅವಾಗ ಹೆಚ್ಚಾಗಿ ತೇವಾಂಶ ಇರುತ್ತೆ, ಮತ್ತೆ ಅತಿಯಾಗಿ ಮಳೆ ಬಿದ್ದಾಗ ಆ ನೀರು ಬಸಿದು ಹೋಗಿರಲ್ಲ. ಸೊ ಅದಕ್ಕೆ ನಾವು ಬಸಿಗಾಲುವೆಗಳನ್ನು ಮಾಡಿರ್ಬೇಕು. ಸೊ ಬಸಿಗಾಲುವೆಗಳನ್ನು ಮಾಡಿರ್ಬೇಕು ಮತ್ತೆ ಏರು ಸಸಿ ಮಡಿಗಳನ್ನ ಮಾಡಿರ್ಬೇಕು. ಸೊ ಅಂತ ಸಂದರ್ಭದಲ್ಲಿ ಈ ರೋಗ ಬರೋದು ಕಡಿಮೆ ಇರುತ್ತೆ. ಸೊ ಯಾವಾಗ ಬಸಿಗಾಲುವೆಗಳು ಮಾಡಿರಲ್ಲ, ಏರು ಸಸಿ ಮಡಿಗಳನ್ನ ಮಾಡಿರಲ್ಲ, ಆ ಸಮಯದಲ್ಲಿ ಹೆಚ್ಚು ನೀರು ನಿಲ್ಲುತ್ತೆ ಮತ್ತೆ ರೋಗಾಣುವಿಗೆ ಪೂರಕವಾಗುತ್ತೆ ವಾತಾವರಣ ಹೆಚ್ಚು ತೇವಾಂಶ ಆಗಿರೋದ್ರಿಂದ. ಸೊ ರೋಗಾಣು ಬಿತ್ತನೆ ಮಾಡಿರುವಂತಹ ಬೀಜಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಎರಡು ತರದ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಈ ರೋಗ ಬಂದಾಗ. ಸೊ ನಾವು ಯಾವಾಗ ಬಿತ್ತನೆ ಮಾಡ್ತಿರೋ, ಮಣ್ಣಿನಲ್ಲಿ ತೇವಾಂಶ ಯಾವಾಗಿರುತ್ತೋ ಆ ಬೀಜ ಮೊಳಕೆ ಒಡೆಯೋಕ್ಕಿಂತ ಮುಂಚೆನೆ ಮಣ್ಣಿನ ಒಳಗಡೆನೆ ಕೊಳತೋಗುತ್ತೆ. ಮತ್ತೆ ಒಂದು ವೇಳೆ ಏನಾದರೂ ಬೀಜ ಮೇಲೆ ಬಂದಿದೆ, ಭೂಮಿ ಮೇಲೆಯಿಂದ ಮೇಲೆ ಬಂದಿದೆ ಅಂತ ಅಂದ್ರೆ, ಸೊ ಕಾಂಡದಲ್ಲಿ ನೀರಿನಿಂದ ಆವೃತವಾದ ಕಂದು ಮಚ್ಚೆಗಳು ಕಾಣಿಸ್ಕೊಳ್ಳುತ್ತೆ, ಮತ್ತೆ ಅದ್ರ ಮೇಲಿರುವಂತ ತೊಗಟೆ ಕೊಳತೋಗುತ್ತೆ, ಗಿಡಗಳು ಕೆಳಗಡೆ ಬಾಗಿ ಬೀಳುತ್ತೆ. ಮತ್ತೆ ಇದು ಹೆಚ್ಚಿಗೆ ಯಾವಾಗ ಕಾಣಿಸುತ್ತೆ ಇನ್ನೊಂದು ಅಂತಂದ್ರೆ, ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬೀಜವನ್ನ ಬಿತ್ತನೆ ಮಾಡಿದಾಗ, ಗಿಡದ ಸಾಂದ್ರತೆ ಜಾಸ್ತಿ ಇದ್ದಾಗ, ಮತ್ತೆ ಗಿಡದಿಂದ ಗಿಡಕ್ಕೆ ಅಂತರ ಕಡಿಮೆ ಇದ್ದಾಗ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇವು ಈ ರೋಗದ ಎರಡು ಪ್ರಮುಖ ಲಕ್ಷಣಗಳು ಮತ್ತೆ ಅದಕ್ಕೆ ಕಾರಣ. ಸೊ ನಾವು ಯಾವ ತರ ಇದನ್ನ ಹತೋಟಿ ಮಾಡಬೇಕು ಅಂತಂದ್ರೆ, ಸೊ ಆಗ್ಲೇ ಹೇಳ್ದಂಗೆ ನೀರು ನಿಲ್ಲಬಾರ್ದು, ಸಸಿ ಮಡಿಗಳಲ್ಲಿ ನೀರು ನಿಲ್ಲಬಾರ್ದು, ಮತ್ತೆ ಏರು ಸಸಿಗಳ ಮಡಿಗಳನ್ನ ಮಾಡಬೇಕಾಗುತ್ತೆ, ಮತ್ತೆ ನೀರು ಬಸಿದೋಗೋ ತರ ಬಸಿಕಾಲುವೆಗಳನ್ನ ಮಾಡಬೇಕಾಗುತ್ತೆ. ಇದು ಬಿಟ್ರೆ ನಾವು ಒಂದೇ ಭೂಮಿನಲ್ಲಿ ಸಸಿ ಮಡಿಗಳನ್ನ ಮಾಡಬೇಕಾದ್ರೆ, ಸೊ 2-3 ವರ್ಷಕ್ಕೊಂದು ಬಾರಿ ನಾವು ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ ಆ ಜಾಗದಲ್ಲಿ. ಮತ್ತೆ ಟೊಮ್ಯಾಟೊ, ಆಲೂಗಡ್ಡೆ, ಮೆಣಸಿನಕಾಯಿ, ತಂಬಾಕು, ಬದನೆ, ಸೊ ಈ 4 ಬೆಳೆಗಳನ್ನ ಬೆಳೆದಿರುವಂತ ಜಾಗದಲ್ಲಿ ಸಸಿ ಮಡಿಗಳನ್ನ ಬೆಳೆಯಬಾರದು, ಸೊ ಹಾಕಬಾರದು. ಯಾಕಂತಂದ್ರೆ ಈ 4 ಬೆಳೆಗಳು ಒಂದೇ ಜಾತಿಗೆ ಸೇರಿದ ಬೆಳೆಗಳಾಗಿರೋದ್ರಿಂದ ಈ ರೋಗಗಳು ಸಾಮಾನ್ಯವಾಗಿ ಒಂದೇ ರೋಗಗಳು ಎಲ್ಲಾ ಬೆಳೆಗಳಿಗೂ ಬರುತ್ತೆ. ಸೊ ಅದಕ್ಕಾಗಿ ನಾವು ಆ ಜಾಗದಲ್ಲಿ ಸಸಿ ಮಡಿಗಳನ್ನ ಹಾಕ್ಬೇಕಾದ್ರೆ ಬೆಳೆ ಪರಿವರ್ತನೆ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇನ್ನ ಈ ಸಾಯುವ ಕೊಳೆ ರೋಗವನ್ನ ನಾವು ಹತೋಟಿ ಮಾಡ್ಬೇಕಂತಂದ್ರೆ ಏರು ಸಸಿ ಮಡಿಗಳನ್ನ ಮಾಡಿ, ಸೊ ಅದಕ್ಕೆ ಬೇಸಿಗೆಗಾಲದಲ್ಲಿ ಸಾಕಷ್ಟು ನೀರು ನುಣಿಸಿ, ಸೊ ಅದಕ್ಕೆ ನಾವು ಈಗ ಪಾಲಿಥಿನ್ ಮಲ್ಚಿಂಗ್ ಅಂತ ಕರಿತೀವಿ, ಪಾಲಿಥಿನ್ ಶೀಟ್ನ ಹೊದಿಕೆ ಮಾಡಿ 4-6 ವಾರಗಳ ಕಾಲ ಸೂರ್ಯನ ಶಾಖಕ್ಕೆ ಬಿಡಬೇಕು. ನಾವು ಪಾಲಿಥಿನ್ ಹೊದಿಕೆ ಹಾಕಿರೋದ್ರಿಂದ ಸೂರ್ಯನ ಶಾಖದಿಂದ ಮಣ್ಣಿನ ಉಷ್ಣಾಂಶ ಜಾಸ್ತಿ ಆಗಿ, ಸೊ ಮಣ್ಣಿನಲ್ಲಿರುವಂತಹ ರೋಗಾಣು ಗಣನೀಯವಾಗಿ ಸತ್ತೋಗುತ್ತೆ. ಸೊ ಮತ್ತೆ ಈ ಸಸಿ ಮಡಿಗಳಲ್ಲಿ ಏನಾದರೂ ಈ ರೋಗ ಕಾಣಿಸ್ಕೊಂಡಿದೆ ಅಂತಂದ್ರೆ ನಾವು ಶಿಲೀಂಧ್ರ ನಾಶಕವನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ಸೊ ಮೆಟಲಾಕ್ಸಿಲ್ ಅಂತ ಒಂದು ಶಿಲೀಂಧ್ರ ನಾಶಕ ಬರುತ್ತೆ, ಅದ್ರ ಜೊತೆ ಸಂಯುಕ್ತ ಅದು ಕಾಂಬಿನೇಷನ್ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್, ಸೊ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡಬೇಕು ರೋಗ ಕಾಣಿಸ್ಕೊಂಡಾಗ. ಸೊ ಮತ್ತೆ ಬೀಜ ಬಿತ್ತನೆ ಮಾಡುವಂತ ಸಮಯದಲ್ಲೂ ಸಹ ಬೀಜಕ್ಕೆ 4 ಗ್ರಾಂ ಮೆಟ್ಲಾಕ್ಸಿಲ್ ಅನ್ನ ಬೀಜೋಪಚಾರ ಮಾಡಿ ನಾವು ಸಸಿ ಮಡಿಗಳಲ್ಲಿ ಬಿತ್ತನೆಯನ್ನ ಮಾಡಬೇಕಾಗುತ್ತೆ. ಸೊ ಈ ತರ ಮಾಡೋದ್ರಿಂದ ಈ ರೋಗನ ಸಸಿ ಮಡಿಗಳಲ್ಲಿ ಬರುವಂತ ಸಸಿ ಕೊಳೆ ರೋಗವನ್ನ ನಾವು ಹತೋಟಿ ಮಾಡಬಹುದು. ಈ ಸಸಿ ಕೊಳೆ ರೋಗ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಆರಂಭಿಕ ಹಂತದಲ್ಲಿ ಮಡಿಗಳನ್ನು ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಏರು ಮಡಿಗಳನ್ನು ಮಾಡಬೇಕು, ನೀರು ನಿಲ್ಲದ ಹಾಗೆ ನೋಡಿಕೊಳ್ಬೇಕು, ಆವಾಗ ಈ ರೋಗವನ್ನ ನಾವು ತಡೆಗಟ್ಟಬಹುದು. ಅದೇ ರೀತಿ ಆನಂತರ ಬರತಕ್ಕಂತಹ ಒಂದು ರೋಗ ಅಂತ ಹೇಳಿದ್ರೆ ಆಗ್ಲೇ ಹೇಳಿದ್ರಿ ತಾವು, ಫಿಜೋರಿಯಂ ಸೊರಗು ರೋಗ ಅನ್ನುವಂಥದ್ದು. ಇದು ಯಾವ ಸಂದರ್ಭದಲ್ಲಿ ಬರುತ್ತೆ ಮತ್ತೆ ಏನೆಲ್ಲ ಲಕ್ಷಣಗಳಿರುತ್ತೆ? ಸೊ ಈ ಫಿಜೋರಿಯಂ ಸೊರಗು ರೋಗ ಅನ್ನೋದು ಸಹ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಇದು ನಾಟಿ ಮಾಡಿದಾದ್ಮೇಲೆ ಮುಖ್ಯ ಭೂಮಿನಲ್ಲಿ ಬರುವಂತ ನಾಟಿ ಮಾಡಿದಾದ್ಮೇಲೆ, ಸೊ ಈ ರೋಗ ಪ್ರಾರಂಭಿಕ ಹಂತದಲ್ಲಿ ನಾಟಿ ಮಾಡಿದ ತಕ್ಷಣ ಬಂದಿದೆ ಅಂತಂದ್ರೆ ಗಿಡಗಳು ಸೊರಗುತ್ತವೆ, ಅಂದ್ರೆ ನೀರಿಲ್ಲದ ಗಿಡಗಳಂತೆ ಕಾಣಿಸ್ಕೊಳ್ಳುತ್ತೆ. ಜಮೀನಿನಲ್ಲಿ ಅಥವಾ ಭೂಮಿನಲ್ಲಿ ತೇವಾಂಶ ಯಾವಾಗಿರಲ್ವ ಅವಾಗ ಗಿಡಗಳು ಸಾಮಾನ್ಯವಾಗಿ ಸೊರಗುತ್ತವೆ, ಬಾಡಿ ಹೋಗೋದು ಅಂತ ಕರಿತೀವಿ. ಸೊ ಬಾಡಿದಂತೆ ಕಾಣಿಸುತ್ತೆ ಈ ಸೊರಗು ರೋಗ ಬಂದಾಗ. ಸೊ ಮತ್ತೆ ಕ್ರಮೇಣ ಬಾಡಿದಂತೆ ಕಾಣಿಸ್ಕೊಂಡ ಕೆಳಗಡೆ ಇರುವಂತ ಎಲೆಗಳು ಹಳದಿ ಬಣ್ಣಕ್ತಿರುತ್ತೆ, ಮತ್ತೆ ಪೂರ್ತಿ ಎಲೆಗಳೇ ಉದುರೋಗುತ್ತೆ. ಮತ್ತೆ ನಾವು ಆ ಗಿಡನ ಕಿತ್ತು ಆ ಕಾಂಡವನ್ನು ಉದ್ದವಾಗಿ ಸೀಳಿ ನೋಡಿದ್ರೆ, ಸೊ ಜೈಲಂ ಮತ್ತೆ ಫ್ಲೋಯಂ ನಾಳಗಳು, ಸೊ ಆಹಾರ ಮತ್ತು ನೀರನ್ನ ಸರಬರಾಜು ಅಂತ ನಾಳಗಳು ಕಂದು ಬಣ್ಣಕ್ಕೆ ತಿರುಗುತ್ತೆ. ಸೊ ಇದು ಪ್ರಮುಖ ಈ ರೋಗದ ಲಕ್ಷಣ. ಮತ್ತೆ ಯಾಕೆ ಈ ರೋಗ ಹೆಚ್ಚಾಗಿ ಬರುತ್ತೆ ಅಂದ್ರೆ, ಇದು ರೋಗಾಣು ಮಣ್ಣಿನಲ್ಲಿ ವಾಸ ಇರುತ್ತೆ ಜಾಸ್ತಿ, ಹೆಚ್ಚಾಗಿ ಮಣ್ಣಿನಲ್ಲಿ ಇರುತ್ತೆ. ಸೊ ಮಣ್ಣಿನಲ್ಲಿ ಯಾವಾಗಿರುತ್ತೋ ಅದು ಸಾಮಾನ್ಯವಾಗಿ ಬೆಳೆ ನಾಟಿ ಮಾಡಿದಂತ ಸಮಯದಲ್ಲಿ ಅದಕ್ಕೆ ಪೂರಕವಾದ ವಾತಾವರಣ, ಹೆಚ್ಚು ತೇವಾಂಶ ಇದೆ ಅಂತಂದ್ರೆ ಮಣ್ಣಿನಲ್ಲಿ ಬೇರಿನ ಮುಖಾಂತರ ಜೈಲ ಮತ್ತೆ ಪೊಳಯಂ ನಾಳಗಳ ಮುಖಾಂತರ ಗಿಡಕ್ಕೆ ಹೋಗಿ ಅದು ಹಾನಿಯನ್ನ ಮಾಡುತ್ತೆ. ಸೊ ಪ್ರಾರಂಭಿಕ ಹಂತದಲ್ಲಿ ಬಂದಿದೆ ಅಂತಂದ್ರೆ ಈ ರೋಗನೂ ಸಹ ಬೆಳೆ ಹಾನಿಯಾಗೋದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಸೊ ಇದನ್ನ ಯಾವ ತರ ನಾವು ಹತೋಟಿ ಮಾಡಬೇಕಂತಂದ್ರೆ, ಸೊ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಾವು ಮಾಗಿ ಉಳುಮೆ ಅಂತ ಮಾಡಿರ್ಬೇಕಾಗುತ್ತೆ. ಸೊ ಮಾಗಿ ಉಳುಮೆ ಮಾಡಿದಾಗ ಕೆಳಗಿರುವಂತಹ ಮಣ್ಣು ಮೇಲಗಡೆ ಬಂದು, ಸೊ ರೋಗಾಣುವಿನ ಅವಶೇಷಗಳು ಏನಿರುತ್ತೆ ಅದೆಲ್ಲ ಸೂರ್ಯನ ಶಾಖಕ್ಕೆ ಹೀಟ್ಗೆ ಸತ್ತೋಗುತ್ತೆ ಉಷ್ಣಾಂಶ ಹೆಚ್ಚಾದಾಗ. ಮತ್ತೆ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಜೈವಿಕ ಶಿಲೀಂದ್ರ ನಾಶಕಗಳಾದ ಟ್ರೈಕೋಡರ್ಮ ವಿರಿಡೆ ಅಂತ ಈಗ ಎಲ್ಲಾ ಕಡೆನೂ ಸಿಗುತ್ತೆ. ಸೊ ಅದನ್ನ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಎಲ್ಲ ನಾಟಿ ಮಾಡುವಂತ ಸಾಲಗಳಿಗೆ ಹಾಕ್ಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಜೊತೆ ಜೈವಿಕ ಶಿಲೀಂದ್ರ ನಾಶಕವನ್ನು ಮಿಶ್ರಣ ಮಾಡಿ ಮತ್ತೆ ನಾಟಿ ಮಾಡಬೇಕು. ರೋಗ ಏನಾದ್ರೂ ಬಂದಿದೆ ಅಂತ ಅಂತಂದ್ರೆ, ಸೊ ಆಗ ನಾವು ಕಾರ್ಬೆಂಡೇಸಿಯಂ, ಸೊ ಬೆವಿಸ್ಟಿನ್ ಅಂತ ಸಿಗುತ್ತೆ ಕಾರ್ಬೆಂಡೇಸಿಯಂ, ಅದು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ. ಸೊ ನಾವು ಎಲ್ಲೆಲ್ಲಿ ರೋಗ ಕಾಣಿಸ್ಕೊಂಡಿದ್ಯೋ ಅಲ್ಲಲ್ಲಿ ನಾವು ಗಿಡದ ಬುಡಕ್ಕೆ ಸುರಿಬೇಕು. ಸೊ ಈ ರೋಗ ನಾವು ಹೊಲದ ಪೂರ್ತಿ ಕಾಣಿಸಲ್ಲ, ಅಲ್ಲಲ್ಲಲ್ಲಿ ಪ್ಯಾಚ್ ಪ್ಯಾಚ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ಅಲ್ಲಿ ಎಲ್ಲೆಲ್ಲಿ ಇದು ಕಾಣಿಸುತ್ತೋ, ರೋಗದ ಲಕ್ಷಣಗಳು ಕಾಣಿಸುತ್ತೋ ಅಲ್ಲಿ ನಾವು ಔಷಧಿಯನ್ನ ಗಿಡದ ಬುಡಕ್ಕೆ ಸಿಂಪರಣೆ ಮಾಡಬೇಕು. ಹೀಗೆ ನಾವು ಈ ಸೊರಗ ರೋಗವನ್ನ ನಿಯಂತ್ರಣವನ್ನ ಮಾಡಬಹುದು. ಮೆಣಸಿನಕಾಯಿಯನ್ನ ಬಾಧಿಸತಕ್ಕಂತಹ ಮತ್ತೊಂದು ಪ್ರಮುಖವಾದಂತಹ ರೋಗ ಅಂತ ಹೇಳಿದ್ರೆ ಅದು ಹಣ್ಣು ಕೊಳೆ ರೋಗ. ಇದು ಎಲ್ಲ ಮೆಣಸಿನಕಾಯಿ ಬಿಟ್ಟು ಹಣ್ಣಾದ್ಮೇಲೆ ಬರೋಂತದ್ದ ಹೇಗೆ? ಇಲ್ಲ, ಇದು ರೋಗ ಲಕ್ಷಣಗಳು ಡಿಫ್ರೆಂಟ್ ಆಗಿದಾವೆ ಅಂದ್ರೆ 2 ತರ ರೋಗದ ಲಕ್ಷಣಗಳು ಬರುತ್ತೆ. ಸೊ ಇದು ಬಹಳ ಪ್ರಮುಖವಾದ ರೋಗ ಮೆಣಸಿನಕಾಯಿನಲ್ಲಿ, ಸೊ ಹಣ್ಣು ಕೊಳೆ ರೋಗ ಅಂತಂದ್ರೆ. ಸೊ ಈ ಹಣ್ಣು ಕೊಳೆ ರೋಗ ಅಂತಂದ್ರೆ ಹಣ್ಣಿಗೆ ಮಾತ್ರ ಬರುವಂತದಲ್ಲ, ಮೊದಲನೇದಾಗಿ ಹೂ ಬಿಡುವಂತ ಸಮಯದಲ್ಲಿ ಗಿಡ ಹೆಚ್ಚು ಮಳೆ ಆದಾಗ, ಸೊ ಆ ಸಮಯದಲ್ಲಿ ರೋಗ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೋಗ ಬರೋಕೆ ಮುಖ್ಯ ಕಾರಣ ಅಂದ್ರೆ ಇದು ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಸೊ ಹೆಚ್ಚಾಗಿ ಮಳೆ ಬೀಳುವಂತ ಸಮಯದಲ್ಲಿ ಈ ರೋಗಾಣು ಮಣ್ಣಿನಲ್ಲಿ ಮತ್ತೆ ವಾತಾವರಣದಲ್ಲಿ ಈ ರೋಗದ ಬೀಜಕಗಳು ತೇಲ್ತಾ ಇರುತ್ತೆ. ಸೊ ಹೆಚ್ಚು ಮಳೆ ಬಿದ್ದಾಗ ಈ ರೋಗ ಗಿಡಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಈ ರೋಗದ ಲಕ್ಷಣಗಳು ಯಾವ ತರ ಇರುತ್ತೆ ಅಂತಂದ್ರೆ, ಮೊದಲನೇದಾಗಿ ಸೊ ಗಿಡ ಹೂ ಬಿಡುವಂತ ಸಮಯದಲ್ಲಿ ಪಂಗೆಗಳು ಮತ್ತೆ ಕೌಲುಗಳ ಮೇಲೆ ಕಾಣಿಸ್ಕೊಳ್ಳುತ್ತೆ ರೋಗದ ಲಕ್ಷಣ. ಸೊ ರೋಗದ ಲಕ್ಷಣ ತುದಿಯಿಂದ, ಟೊಂಗೆಗಳು ಮತ್ತೆ ಕೌಲುಗಳ ತುದಿಯಿಂದ ಹಿಮ್ಮುಖವಾಗಿ ಕೆಳಗಡೆ ಒಣಕೊಂಡು ಬರುತ್ತೆ ರೋಗಾಣು. ರೋಗದ ಲಕ್ಷಣ ತುದಿಯಿಂದ ಕೆಳಗಡೆ ಹಿಮ್ಮುಖವಾಗಿ ಒಣಕೊಂಡು ಬಂದಾಗ ಕೌಲುಗಳು ಮತ್ತೆ ಟೊಂಗೆಗಳು ಕ್ಲೀನ್ ಆಗಿ ಕೊಳತು ಸತ್ತೋಗುತ್ತೆ. ಸೊ ಇದು ಪ್ರಮುಖ ಲಕ್ಷಣ. ಸೊ ಎಲ್ಲಾ ಕಡೆ ಮೆಣಸಿನಕಾಯಿ ಬೆಳೆಯುವಂತ ಕಡೆಗಳಲ್ಲಿ ಇದು ರೋಗದ ಲಕ್ಷಣ ಸರ್ವೇ ಸಾಮಾನ್ಯವಾಗಿ ಕಾಣಿಸುತ್ತೆ. ಸೊ ತುದಿಗಳು ಒಣಗೋಗಿರೋದು ಮತ್ತೆ ಕೌಲುಗಳು ಟೊಂಗೆಗಳು ಪೂರ್ತಿ ಒಣಗೋಗಿ ಸತ್ತೋಗಿರುವಂತದ್ದು. ಸೊ ಆತರ ಸತ್ತೋಗಿರುವಂತ ಟೊಂಗೆ ಮತ್ತೆ ಕೌಲುಗಳಲ್ಲಿ ಯಾವುದೇ ತರ ಹೂವು ಮತ್ತೆ ಕಾಯಿ ಬಿಡೋದಿಲ್ಲ. ಮತ್ತೆ ಅರ್ಧಂಬರ್ಧ ರೋಗಕ್ಕೆ ತುತ್ತಾದ ಟೊಂಗೆಗಳಲ್ಲಿ ಹೂವು ಮತ್ತೆ ಕಾಯಿ ಬಿಡುತ್ತೆ. ಸೊ ಇದು ಟೊಂಗೆ ಮೇಲೆ ಬರುವಂತ ರೋಗದ ಲಕ್ಷಣ. ಸೊ ಒಂದು ವೇಳೆ ಕಾಯಿ ಮೇಲೆ ಬಂದಿದೆ ಅಂತಂದ್ರೆ, ಈಗ ಹಸಿರು ಕಾಯಿ ಇರುತ್ತೆ ಮತ್ತೆ ಅರ್ಧಂಬರ್ಧ ಹಣ್ಣಾಗಿರುತ್ತೆ, ಮಾಗ್ತಾ ಇರುತ್ತೆ, ಮತ್ತೆ ಪೂರ್ತಿ ಹಣ್ಣಾಗಿರುತ್ತೆ ಕಾಯಿ. ಸೊ ಈ 3 ಸಂದರ್ಭದಲ್ಲೂ ಕಾಯಿ ಮೇಲೆ ಬರುತ್ತೆ ರೋಗದ ಲಕ್ಷಣ. ಸೊ ಅದ್ರ ಮೇಲೆ ಬಂದಾಗ ತುದಿಯಲ್ಲಿ ದುಂಡನೆ ಕಪ್ಪು ಮಚ್ಚೆಗಳು, ನೀರಿನಿಂದ ಆವೃತವಾಗಿರುವಂತಹ ಕಪ್ಪು ಮಚ್ಚೆಗಳು ಕಾಣಿಸ್ಕೊಳ್ಳುತ್ತೆ. ಮತ್ತೆ ಆ ಕ್ರಮೇಣ ಆ ಕಪ್ಪು ಮಚ್ಚೆಗಳು ಪೂರ್ತಿ ಹಣ್ಣಿಗೆ ಆವರಿಸ್ಕೊಳ್ಳುತ್ತೆ. ಸೊ ಅದ್ರ ಮೇಲೆ ನಿಮ್ಗೆ ಬಿಳಿ ಬಣ್ಣದ ಅಥವಾ ಕಂದು ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ಸಹ ಕಾಣುತ್ತೆ. ಸೊ ಯಾವ ತರ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ, ಇವಾಗ ನಾವು ಬೆರಳಲ್ಲಿ ಪೆನ್ ಇಟ್ಕೊಂಡು ಬರ್ದು ಬರ್ದು ಬರ್ದು ಒಂದು ನಮ್ಗೆ ತಗ್ಗಾದ ಭಾಗ ಆಗುತ್ತೆ. ಸೊ ಅದೇ ತರ ಹಣ್ಣಿನ ಮೇಲೆ ಅದೇ ತರ ತಗ್ಗಾದ ಭಾಗಗಳು ಕಾಣಿಸುತ್ತೆ. ಈ ರೋಗದ ಲಕ್ಷಣಗಳು ಬಂದಿದೆ ಅಂತಂದ್ರೆ ಹಣ್ಣು ಕೊಳೆ ರೋಗ ಬಂದಿದೆ ಅಂತ ನಮ್ಗೆ ಗೋಚರಿಸುತ್ತೆ. ಇದು ಮತ್ತೆ ಹಣ್ಣಿನ ಮೇಲೆ ಬರೋದ್ರಿಂದ ಬೀಜಕ್ಕೂ ಸಹ ಹರಡುತ್ತೆ ರೋಗ. ರೋಗಾಣು ಬೀಜದ ಒಳಗಡೆನೂ ಸಹ ಹೋಗುತ್ತೆ. ಸೊ ಅದಕ್ಕೆ ನಾವು ಬೀಜನ ಆರಿಸ್ಕೊಂತಿದೀವಿ ಅಂತಂದ್ರೆ ರೋಗ ಮುಕ್ತ ಗಿಡಗಳಿಂದ ನಾವು ಬೀಜವನ್ನ ಆರಿಸ್ಕೊಬೇಕಾಗುತ್ತೆ. ಮತ್ತೆ ಹಣ್ಣಿಗೆ ಈ ರೋಗ ಬರೋದ್ರಿಂದ ಸೊ ಹಣ್ಣಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಸೊ ಮಾರುಕಟ್ಟೆಯಲ್ಲಿ ಇದಕ್ಕೆ ಯಾವುದೇ ತರ ಅಂತ ಬೆಲೆ ಇರೋದಿಲ್ಲ, ಕಡಿಮೆ ಆಗುತ್ತೆ. ಸೊ ಇದು ಇಳುವರಿ ಶೇಕಡ 80% ಕಾಯಿಗೆ ಬರೋದ್ರಿಂದ ಶೇಕರ 80% ಇಳುವರಿ ಕಡಿಮೆ ಆಗುತ್ತೆ ಈ ರೋಗ ಬಂದಿದೆ ಅಂತಂದ್ರೆ. ಇದು ಈ ರೋಗದ ಲಕ್ಷಣಗಳು. ಸೊ ಇನ್ನ ಹತೋಟಿ ಮಾಡಬೇಕು ಅಂತಂದ್ರೆ, ಸೊ ಆಗ್ಲೇ ಹೇಳ್ದಂಗೆ ಸೊ ನಾವು ಬೀಜ ಆರಿಸ್ಕೊಂತಿದೀವಿ ಅಂತಂದ್ರೆ ಯಾವುದೇ ತರದ ಹಣ್ಣು ಕೊಳೆ ರೋಗದ ಲಕ್ಷಣಗಳು ಗಿಡದಲ್ಲಿ ಇರಬಾರ್ದು. ಸೊ ಆತರ ಗಿಡದಿಂದ ನಾವು ಬೀಜವನ್ನ ಆರಿಸ್ಕೊಬೇಕು, ಹಣ್ಣನ್ನ ಆರಿಸ್ಕೊಬೇಕಾಗುತ್ತೆ, ಮತ್ತೆ ಬೀಜವನ್ನ ಮಾಡ್ಕೊಬೇಕು. ಸೊ ಇದೊಂದು. ಮತ್ತೆ ಸಮಗ್ರ ರೋಗ ನಿರ್ವಹಣೆ ಮಾಡಲೇಬೇಕು ಇದಕ್ಕೆ. ಸೊ ಮೊದಲನೇದಾಗಿ ನಾವು ಈಗ ಎಲ್ಲರೂ ಏರು ಸಸಿ ಮಡಿಗಳನ್ನ ಮಾಡಿ ಪಾಲಿಥಿನ್ ಹೊದಿಕೆ ಮಾಡಿ ಎಲ್ಲರೂ ನಾಟಿ ಮಾಡ್ತಾರೆ. ಸೊ ಇದರಿಂದ ಮಣ್ಣಿನಲ್ಲಿರುವಂತ ರೋಗಾಣುನು ಸಾಯುತ್ತೆ ಮತ್ತೆ ಗಿಡಕ್ಕೆ ಅಗತ್ಯವಾದ ಉಷ್ಣಾಂಶನೂ ಸಿಗುತ್ತೆ. ಅದ್ರ ಜೊತೆಗೆ ಸೊ ಆಗ್ಲೇ ಹೇಳ್ದಂಗೆ ಕೊಟ್ಟಿಗೆ ಗೊಬ್ಬರ ಜೊತೆ ಟ್ರೈಕೋಡರ್ಮ ವಿರಡಿ ಜೈವಿಕ ಶಿಲೀಂಧ್ರ ನಾಶಕವನ್ನ ಬಳಕೆ ಮಾಡೋದು, ಮತ್ತೆ ಮುಖ್ಯವಾಗಿ ಬೀಜೋಪಚಾರ. ಸೊ ಬೀಜಕ್ಕೆ ಕಾರ್ಬೆಂಡೆಸಿಯಂ ಅಥವಾ ಕ್ಯಾಪ್ಟಾನ್ ಸೊ 2-3 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಾವು ಸಸಿ ಮಡಿಗಳಲ್ಲಿ ಬಿತ್ತನೆ ಮಾಡಿ ಆ ತರ ಚೆನ್ನಾಗಿ ಬಂದಿರುವಂತಹ ಸಸಿಗಳನ್ನ ನಾವು ನಾಟಿ ಮಾಡಬೇಕಾಗುತ್ತೆ. ಮತ್ತೆ ಈಗ ಹೆಚ್ಚಾಗಿ ಆಗ್ಲೇ ಹೇಳ್ದಂಗೆ ಈ ರೋಗ ಮಳೆ ಬರುವಂತ ಸಮಯದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ಸೊ ಮಳೆ ಬರ್ತಿದೆ ಅಂತಂದ್ರೆ ವಾತಾವರಣದ ಲಕ್ಷಣಗಳನ್ನ ಅವಲೋಕಿಸಿ ಸೊ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಕಾರ್ಬೆಂಡೆಸಿಯಂ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಬೇಕಾಗಿರುತ್ತೆ. ಸೊ ರೋಗ ಒಂದ್ ವೇಳೆ ಕಾಣಿಸ್ಕೊಂಡಿದೆ ಅಂತಂದ್ರೆ ಥಯೋಫ್ಯಾನೇಟ್ ಮೀಥೈಲ್ ಅಂತ ಒಂದು ಶಿಲೀಂಧ್ರ ನಾಶಕ ಬರುತ್ತೆ. ಸೊ ಅದನ್ನ 1.5-2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡಬೇಕಾಗುತ್ತೆ ರೋಗ ಕಾಣಿಸ್ಕೊಂಡಿದೆ ಅಂತಂದ್ರೆ. ಮತ್ತೆ ಕಾಯನ್ನ ಬಿಡಿಸುವಾಗ ಸೊ ಆತರ ರೋಗಗ್ರಸ್ತ ಗಿಡದಿಂದ ನಾವು ಕಾಯನ್ನ ಬಿಡಿಸ್ಕೋಬಾರದು. ಸೊ ಇದು ಈ ರೋಗವನ್ನ ಹತೋಟಿ ಮಾಡೋದಕ್ಕೆ ಬಳಸಬೇಕಾದ ಕ್ರಮಗಳು. ಇದಿಷ್ಟು ಹಣ್ಣು ಕೊಳೆ ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಮೆಣಸಿನ ಬೆಳೆಯನ್ನ ಬಾಧಿಸತಕ್ಕಂತಹ ಮತ್ತೊಂದು ಪ್ರಮುಖವಾದಂತಹ ರೋಗ ಎಲೆ ಚುಕ್ಕಿ ರೋಗ. ಇದು ಯಾವ ಸಂದರ್ಭದಲ್ಲಿ ಬರುತ್ತೆ ಮತ್ತೆ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ? ಸೊ ಎಲೆ ಚುಕ್ಕೆ ರೋಗಗಳಲ್ಲಿ ನಾನಾ ತರದ ಎಲೆ ಚುಕ್ಕೆ ರೋಗಗಳಿದಾವೆ ಮೆಣಸಿನಕಾಯಿನಲ್ಲಿ. ಅದರಲ್ಲಿ ಪ್ರಮುಖವಾದದ್ದು ಕಪ್ಪೆ ಕಣ್ಣಿನ ಎಲೆ ಚುಕ್ಕೆ ರೋಗ ಅಂತ ಹೇಳ್ಬಿಟ್ಟು. ಸೊ ಕಪ್ಪೆ ಕಣ್ಣಿನ ಎಲೆ ಚುಕ್ಕೆ ರೋಗ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇದು ಎಲೆಗಳ ಮೇಲೆ ಸೊ ಎಲ್ಲಾ ತರದ ಎಲೆಗಳ ಮೇಲೆನೂ ಕಾಣಿಸ್ಕೊಳ್ಳುತ್ತೆ. ಮುಖ್ಯವಾಗಿ ಗಿಡದಲ್ಲಿ ಕೆಳಗಡೆ ಚೆನ್ನಾಗಿ ಬಲ್ತಿರುವಂತ ಎಲೆಗಳ ಮೇಲೆ ಕಾಣಿಸ್ಕೊಳ್ಳುತ್ತೆ ಈ ರೋಗ. ಗಿಡದ ಕೆಳಭಾಗದ ಎಲೆಗಳಲ್ಲಿ ಎಲೆಯ ಮೇಲ್ಭಾಗದಲ್ಲಿ ನಮಗೆ ವೃತ್ತಾಕಾರದ ಕಂದು ಬಣ್ಣದ ಮಚ್ಚೆಗಳು ಕಾಣಿಸ್ಕೊಳ್ತವೆ. ಮತ್ತೆ ಮಧ್ಯದಲ್ಲಿ ಆ ವೃತ್ತಾಕಾರದ ಮಧ್ಯದಲ್ಲಿ ನಮಗೆ ಬೂದಿ ತರ ಸಣ್ಣದ ಒಂದು ಮಚ್ಚೆ ಇರುತ್ತೆ, ಕಂದು ಬಣ್ಣದ ಮಚ್ಚೆ. ಆ ಮಚ್ಚೆ ಮಧ್ಯದಲ್ಲಿ ಬೂದಿ ಬಣ್ಣದ ಒಂದು ಮಚ್ಚೆ ಇರುತ್ತೆ. ಅದು ನಮ್ಗೆ ಯಾವ ತರ ಗೋಚರಿಸುತ್ತೆ ಅಂದ್ರೆ ದೂರದಿಂದ ಕಪ್ಪೆ ಕಣ್ಣಿನ ತರ ಗೋಚರಿಸುತ್ತೆ. ಸೊ ಅದಕ್ಕೆ ನಾವು ಕಪ್ಪೆ ಕಣ್ಣಿನ ಎಲೆ ಚುಕ್ಕೆ ರೋಗ ಅಂತ ಕರಿತೀವಿ. ಮತ್ತೆ ಈ ವೃತ್ತಾಕಾರದ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ಸೊ ಮಚ್ಚೆ ದೊಡ್ಡದಾಗಿ ಮತ್ತೆ ಎಲೆಗಳು ಒಣಗಿ ಕೆಳಗಡೆ ಉದುರೋಗುತ್ತೆ. ಮತ್ತೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅಡ್ಡಿಯಾಗುತ್ತೆ. ಮತ್ತೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಡ್ಡಿಯಾಗಿದೆ ಅಂತಂದ್ರೆ ಯಾವ ತರದ ಹೂ ಬಿಡೋದಿಲ್ಲ, ಮತ್ತೆ ಕಾಯಿ ಕಟ್ಟೋದು ಸ್ವಲ್ಪ ಕಡಿಮೆ ಆಗುತ್ತೆ. ಗಿಡ ಸೊರಗುತ್ತೆ. ಈ ರೋಗ ಯಾವಾಗ ಹೆಚ್ಚಾಗಿ ಬರುತ್ತೆ ಅಂತಂದ್ರೆ ಎಲೆ ಮೇಲೆ ತೇವಾಂಶ ಇದ್ದಾಗ ಮತ್ತೆ ಸ್ವಲ್ಪ ಒಣ ಹವೆ ಇದ್ದಾಗ ರೋಗಾಣು ಹೆಚ್ಚಿಗೆ ಬರುತ್ತೆ. ಸೊ ಈ ರೋಗಾಣು ಬಂದಿದೆ ಅಂತಂದ್ರೆ ಡೈಥೆನ್ M45 ಸೊ ಮ್ಯಾಂಕೋಜೆಬ್ ಅಂತ ಕರಿತೀವಿ. ಇದನ್ನ 1-2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನ ಹತೋಟಿ ಮಾಡಬಹುದು. ಸೊ ಅಷ್ಟೊಂದು ಏನು ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ, ಅಲ್ಲಲ್ಲ ಆವಾಗ ವಾತಾವರಣದ ಸ್ಥಿತಿಗತಿಗಳನ್ನ ಇದ್ ಮಾಡಿಕೊಂಡು ರೋಗಾಣು ಬರುತ್ತೆ. ಮತ್ತೆ ಬೂದಿ ರೋಗ ಇನ್ನೊಂದು ಬೂದಿ ರೋಗ, ಇದು ಸಹ ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಕಾಣಿಸುತ್ತೆ ಬೂದಿ ರೋಗ. ಸೊ ಬೂದಿ ರೋಗ ಬಂದಾಗ ಹೆಚ್ಚಾಗಿ ಕೆಳಗಡೆ ಇರುವಂತ ಎಲೆಗಳಲ್ಲಿ, ಸೊ ಆಗ್ಲೇ ಹೇಳ್ದಂಗೆ ಈ ಕಪ್ಪೆ ಕಣ್ಣಿನ ಎಲೆ ಚುಕ್ಕೆ ರೋಗನೂ ಸಹ ಮತ್ತೆ ಬೂದಿ ರೋಗನೂ ಸಹ ಕೆಳಗಡೆ ಇರುವಂತ ಎಲೆಗಳಲ್ಲಿ ತಳಭಾಗದ ಎಲೆ ತಳಭಾಗದಲ್ಲಿ ನಿಮ್ಗೆ ಹತ್ತಿ ತರ ಶಿಲೀಂಧ್ರದ ಬೆಳವಣಿಗೆ ಕಾಣಿಸುತ್ತೆ. ಸೊ ಮತ್ತೆ ಅದರ ಎಲೆ ಮೇಲ್ಭಾಗದಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಸೊ ಯಾವಾಗ ಹತ್ತಿ ಬಣ್ಣದ ಶಿಲೀಂಧ್ರ ಕೆಳಗಡೆ ಪೂರ್ತಿ ಆವರಿಸ್ಕೊಳ್ಳುತ್ತೋ ಮೇಲುಗಡೆ ಎಲ್ಲ ಫುಲ್ ಹಳದಿ ಬಣ್ಣ ಆಗುತ್ತೆ, ಮತ್ತೆ ಎಲೆ ಪೂರ್ತಿ ಉದುರೋಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳೆಲ್ಲ ಉದುರೋಗುತ್ತೆ. ಸೊ ಮತ್ತೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಇದು ಅಡ್ಡಿಯಾಗುತ್ತೆ. ಮತ್ತೆ ಯಾವುದೇ ತರದ ಹೂ ಮತ್ತೆ ಕಾಯಿ ಬಿಡೋದಿಲ್ಲ ಈ ತರ ರೋಗ ಬಂದಿರೋಂತ ಗಿಡಗಳಲ್ಲಿ. ಸೊ ಈ ರೋಗಾಣು ಹೆಚ್ಚಾಗಿ ಒಣ ಹವೆ, ಸೊ ಒಣ ಹವೆ ಅಂತಂದ್ರೆ 15-30 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ದಾಗ ಸೊ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ ಬೂದಿ ರೋಗ. ಸೊ ಇದನ್ನ ನಾವು ನೀರಿನಲ್ಲಿ ಕರಗುವ ಗಂಧಕ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ 1 ಮಿಲಿ ಎಕ್ಸಾಕೋನೋಜಲ್ ಅಂತ ಶಿಲೀಂಧ್ರ ನಾಶಕ ಬರುತ್ತೆ. ಸೊ ಈ ಶಿಲೀಂಧ್ರ ನಾಶಕ ಬಳಸೋದ್ರಿಂದ ಈ ರೋಗವನ್ನ ಸಂಪೂರ್ಣವಾಗಿ ನಾವು ಹತೋಟಿ ಮಾಡಬಹುದು. ಮತ್ತೆ ಕಟಾವ್ ಮಾಡಿದ್ದಾದ್ಮೇಲೆ ರೋಗಗ್ರಸ್ತ ಗಿಡಗಳು ಈ ತರ ಕಾಣಿಸ್ಕೊಂಡಿದೆ ಅಂತಂದ್ರೆ ಅದನ್ನ ಕ್ಲೀನ್ ಆಗಿ ತೆಗೆದು ಸುಟ್ಟು ಹಾಕ್ಬೇಕು, ಇಲ್ಲಾಂದ್ರೆ ಭೂಮಿ ಒಳಗಡೆ ಹಾಕಿ ಮುಚ್ಚಿ ಬಿಡಬೇಕು. ಯಾಕಂತಂದ್ರೆ ಈ ರೋಗಾಣುವಿನ ಅವಶೇಷಗಳು ಅಂದ್ರೆ ಬೀಜಕಗಳು ಬೆಳೆ ಮುಗ್ದಂತ ಸಮಯದಲ್ಲಿ ಅದ್ರ ಮೇಲೆ ಸಾಮಾನ್ಯವಾಗಿ ಇರುತ್ತೆ ಅದ್ರ ಮೇಲೆ. ಸೊ ಅದು ಮುಂದಿನ ವರ್ಷಕ್ಕೆ ನಾವು ಪ್ರೈಮರಿ ಸೋರ್ಸ್ ಆಫ್ ಇನಾಕುಲಮ್ ಅಂತ ಕರಿತೀವಿ. ಮುಂದಿನ ವರ್ಷಕ್ಕೆ ಆ ರೋಗಾಣು ಮರುಕಗೊಳಿಸುತ್ತೆ. ಸೊ ಅದಕ್ಕೆ ರೋಗಗ್ರಸ್ತ ಗಿಡಗಳನ್ನ ಕಿತ್ತು ಸುಡುವಂತದ್ದು ಹೆಚ್ಚಾಗಿ ಮಾಡಬೇಕು. ಇದಿಷ್ಟು ಎಲೆ ಚುಕ್ಕಿ ರೋಗ ಮತ್ತೆ ಬೂದಿ ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈ ಮೆಣಸಿನಕಾಯಿ ಬೆಳೆಯನ್ನ ಅತ್ಯಂತ ಹೆಚ್ಚಾಗಿ ನಾವು ನೋಡ್ತೇವೆ ಬಾಧಿಸ್ತಕ್ಕಂಥದ್ದು ಎಲೆ ಮುಟ್ರು ರೋಗ ಅಂತ. ಇದು ಯಾವ್ಯಾವ ಸಂದರ್ಭದಲ್ಲಿ ಬರುತ್ತೆ ಮತ್ತೆ ಯಾಕೆ ಬರುತ್ತೆ? ಸೊ ಈ ಎಲೆ ಮುಟ್ರು ರೋಗ ಅನ್ನೋದು ಎಲ್ಲೇ ಮೆಣಸಿನಕಾಯಿ ಬೆಳಿಲಿ ಈ ರೋಗ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ರಸ ಇರುವಂತ ಕೀಟಗಳು. ಎಲೆ ಮುಟ್ರು ರೋಗ ಅನ್ನೋದು ನಾವು ಈಗ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೆ ಅಲ್ಲಿ ಮುರುಡಾ ಕಾಂಪ್ಲೆಕ್ಸ್ ಅಂತ ಕರೀತಾರೆ, ಮುರುಡಾ ಮುಟುರು ರೋಗ ಅಂತ ಎಲೆ ಮುಟ್ರು ರೋಗ ಅಂತ. ಅಲ್ಲಿ ಹೆಚ್ಚಾಗಿ ಈಗ ಹಾವೇರಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ ಅಲ್ಲಿ ಹೆಚ್ಚಾಗಿ ಮೆಣಸಿನಕಾಯಿ ಬೆಳೀತಾರೆ ಬೇಸಿಗೆ ಕಾಲದಲ್ಲಿ. ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತು. ಮತ್ತೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಂತಹ ಎಲೆ ಮೆಣಸಿನಕಾಯಿ ಬೆಳೆಯಲ್ಲಿ ಹೆಚ್ಚಾಗಿ ಎಲೆ ಮುಟ್ರು ರೋಗ ಕಾಣಿಸ್ಕೊಳುತ್ತೆ. ಸೊ ಇದಕ್ಕೆ ಆಗ್ಲೇ ಹೇಳ್ದಂಗೆ ರಸ ಹೀರುವ ಕೀಟಗಳು ಮತ್ತೆ ನಂಜಾಣು ಅಂದ್ರೆ ವೈರಸ್, ವೈರಾಣು. ಈ ರಸ ಹೀರುವಂತ ಕೀಟಗಳು ನಂಜಾಣುವನ್ನ ರೋಗಗ್ರಸ್ತ ಗಿಡದಿಂದ ಆರೋಗ್ಯಕರ ಗಿಡಕ್ಕೆ ರಸ ಹೀರುವಾಗ ಹರಡುತ್ತೆ. ಸೊ ಅದಕ್ಕೆ ನಾಲ್ಕು ತರದ ರಸ ಇರುವ ಕೀಟಗಳು ಈ ಎಲೆ ಮುಟ್ರು ರೋಗದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಒಂದು ಬಿಳಿ ನೊಣ, ಮತ್ತೆ ಥ್ರಿಪ್ಸ್, ಸಸ್ಯ ಹೇನು, ಮತ್ತೆ ನುಸಿ. ಸೊ ಈ ನಾಲ್ಕು ಕೀಟಗಳು ಮತ್ತೆ ವೈರಸ್ ನಂಜಾಣು ಸೇರಿ ಎಲೆ ಮುಟ್ರು ರೋಗ ಬರುತ್ತೆ. ಸೊ ಈ ರೋಗದ ಲಕ್ಷಣಗಳು ನೋಡೋದಾದ್ರೆ, ಸೊ ಮೊದಲನೇದಾಗಿ ಎಲೆ ಮುಟ್ರು ರೋಗ ವೈರಸ್ನಿಂದ, ವೈರಾಣುವಿನಿಂದ ರೋಗ ಬಂದಿದೆ ಅಂತಂದ್ರೆ ಎಲೆಗಳು ಹೊಸದಾಗಿ ಚಿಗುರುತ್ತಿರುವಂತ ಎಲೆಗಳು ಎಲೆಗಳು ಅಂಚು ಮೇಲ್ಮುಖವಾಗಿ ಮುದುಡ್ಕೊಂಡಿರುತ್ತೆ. ಮತ್ತೆ ಎಲೆಗಳು ನಾಳಗಳು ದಟ್ಟ ಹಸಿರು ಆಗಿರುತ್ತೆ. ಹೌದು. ಮತ್ತೆ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಮಿಕ್ಕಿದ್ದ ಪೂರ್ತಿ ಭಾಗ ನಾಳಗಳು ಮಾತ್ರ ದಟ್ಟ ಹಸಿರು ಇರುತ್ತೆ, ಮಿಕ್ಕಿದ್ದ ಎಲೆ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಮತ್ತೆ ಎಲೆ ಅಂಚು ಆಗಲೇ ಹೇಳ್ದಂಗೆ ಮೇಲ್ಮುಖವಾಗಿ ಮುದುಡ್ಕೊಂಡಿರುತ್ತೆ. ಸೊ ಇದು ಈ ವೈರಸ್ನಿಂದ ಬಂದಿದೆ ಅಂತಂದ್ರೆ ಅದು ಮುಟ್ರು ರೋಗ. ಅದೇ ಒಂದು ವೇಳೆ ಥ್ರಿಪ್ಸ್ ಏನಾದರೂ ರಸ ಹೀರಿದೆ ಅಂತಂದ್ರೆ ಎಲೆಗಳು ಪೂರ್ತಿ ಮೇಲ್ಮುಖವಾಗಿ ಮುಟ್ರುಕೊಳ್ಳುತ್ತೆ, ಮತ್ತೆ ಎಲೆಗಳ ನಾಳ ಗಟ್ಟಿ ಆಗ್ಬಿಡುತ್ತೆ ಫುಲ್ಲು. ಮತ್ತೆ ಎಲೆನೆ ಫುಲ್ಲು ಒಂಥರ ನಾವು ಲೆದರಿ ಅಂತ ಕರಿತೀವಿ, ಫುಲ್ ಗಟ್ಟಿಯಾಗಿ. ಸಾಮಾನ್ಯ ಆರೋಗ್ಯಕರ ಎಲೆ ನೋಡಿದ್ರೆ ನಮ್ಗೆ ಅಷ್ಟೊಂದು ಮಂದ ಕಾಣಿಸಲ್ಲ. ಈ ಥ್ರಿಪ್ಸ್ ಏನಾದ್ರೂ ರಸ ಹೀರಿದೆ ಅಂದ್ರೆ ಫುಲ್ ಮಂದ ಆಗ್ಬಿಡುತ್ತೆ ಎಲೆ, ಮತ್ತೆ ನಾಳಗಳೆಲ್ಲ ಗಟ್ಟಿ ಆಗ್ಬಿಡುತ್ತೆ, ಮತ್ತೆ ಒಳಗಡೆ ಮುದುಡ್ಕೊಂಡಿರುತ್ತೆ ಎಲೆಗಳು. ಸೊ ಇದು ಮತ್ತೆ ಥ್ರಿಪ್ಸ್ ನುಸಿ ಮತ್ತೆ ಇದು ಮೈಟ್ಸ್ ಅಂತ ಕರಿತೀವಿ. ನುಸಿ ಏನಾದ್ರೂ ರಸ ಹೀರಿದೆ ಅಂತಂದ್ರೆ ಎಲೆಗಳು ಸಾಮಾನ್ಯ ಎಲೆಗಳಿಗಿನ್ನ ಉದ್ದ ಕಾಣಿಸುತ್ತೆ, ಮತ್ತೆ ಕೆಳಮುಖವಾಗಿ ಮುದುಡ್ಕೊಂಡಿರುತ್ತೆ. ಇದು ಈ ನುಸಿ ಏನಾದರೂ ರಸ ಹೀರಿದೆ ಅಂತಂದ್ರೆ ಈ ರೋಗ ಲಕ್ಷಣ ಕಾಣಿಸುತ್ತೆ. ಮತ್ತೆ ಸಾಮಾನ್ಯ ಗಿಡಕ್ಕಿಂತ ಈ ಎಲೆ ಮುಟ್ರು ರೋಗದ ಗಿಡಗಳು ಸೊ ಬಂಜೆ ಆಗ್ತವೆ, ಮತ್ತೆ ಉದ್ದ ಬೆಳೆಯಲ್ಲ, ಕುಬ್ಜ ಆಗ್ತವೆ, ಬಂಜೆ ಆಗ್ತವೆ, ಯಾವುದೇ ತರದ ಕಾಯಿಗಳು ಮತ್ತೆ ಹೂವು ಬಿಡೋದಿಲ್ಲ. ಸೊ ಬಿಟ್ಟಿದೆ ಅಂತಂದ್ರೂ ಕಾಯಿಗಳೆಲ್ಲ ವಕ್ರ ವಕ್ರವಾಗಿರುತ್ತೆ, ಮೇಲೆ ಮುದುರ್ಕೊಂಡಿರುತ್ತವೆ ಎಲ್ಲ ಕಾಯಿಗಳೆಲ್ಲ. ಸೊ ಇವಕ್ಕೆಲ್ಲ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಇರೋದಿಲ್ಲ. ಎಲೆ ಮುಟ್ರು ರೋಗ ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಬರುತ್ತೆ, ಮತ್ತೆ ವೈರಸ್ ಮತ್ತೆ ರಸ ಇರುವ ಕೀಟಗಳಿಂದ ಈ ರೋಗ ಹರಡುತ್ತೆ. ಸೊ ಇದು ಬಂದಿದೆ ಅಂತಂದ್ರೆ ಒಂದು 80% ಬೆಳೆ ಹಾನಿ ಆಗಿದೆ ಅಂತಾನೆ. ಸೊ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡಲಿಲ್ಲ ಅಂತಂದ್ರೆ 80% ಬೆಳೆ ಹಾನಿ ಕಡ್ಡಾಯವಾಗಿ ಆಗೇ ಆಗುತ್ತೆ. ಸೊ ಇದು ಪ್ರಮುಖವಾಗಿ ಬರುವಂತ ರೋಗ. ಸೊ ಇದನ್ನ ಹತೋಟಿ ಮಾಡೋದು ಹೇಗೆ ಅಂತಂದ್ರೆ, ನಾವು ಮೊದಲನೇದಾಗಿ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ರಸ ಇರುವಂತ ಕೀಟಗಳನ್ನ. ಸೊ ರಸ ಇರುವಂತ ಕೀಟಗಳನ್ನ ನಾವು ಹತೋಟಿ ಮಾಡಬೇಕು. ಈ ರಸ ಇರುವಂತ ಕೀಟಗಳು ಮುಖ್ಯ ಬೆಳೆನಲ್ಲೇ ಬಂದಿರಲ್ಲ. ಒಂದು ವೇಳೆ ಸಸಿ ಮಡಿಗಳಲ್ಲಿ ಸಸಿಗಳನ್ನ ಬೆಳೆಸುವಂತ ಸಮಯದಲ್ಲಿ ಅಲ್ಲಿ ಏನಾದ್ರೂ ರಸಕ್ಕೆ ಇರುವ ಕೀಟಗಳು ಕಾಣಿಸ್ಕೊಂಡಿದೆ ಅಂತಂದ್ರೆ ಅಲ್ಲಿ ರಸವನ್ನ ಹೀರೋದ್ರ ಜೊತೆಗಡೆ ವೈರಸ್ನ ಅಲ್ಲಿ ಟ್ರಾನ್ಸ್ಮಿಟ್ ಮಾಡಿರುತ್ತೆ. ಸೊ ಅಲ್ಲಿ ರೋಗದ ಲಕ್ಷಣಗಳು ಕಾಣಿಸದೇ ಇರ್ಬೋದು. ನಾವು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಿದಾಗ ರೋಗದ ಲಕ್ಷಣಗಳು ಕಾಣಿಸುತ್ತೆ. ಸೊ ಅದಕ್ಕೆ ನಾವು ಈ ಎಲೆ ಮುಟ್ರು ರೋಗವನ್ನ ಹತೋಟಿ ಮಾಡಬೇಕು ಅಂತಂದ್ರೆ ಸಸಿ ಮಡಿಗಳಿಂದನೇ ನಾವು ಹತೋಟಿ ಮಾಡ್ಕೊಂಡ್ಬರ್ಬೇಕು. ಸೊ ಅಲ್ಲಿ ಸಸಿ ಮಡಿಗಳಲ್ಲಿ ನೈಲಾನ್ ಮೆಶ್ ಹೊದಿಕೆ ಮಾಡಿ ಸಸಿಗಳನ್ನ ಬೆಳೆಸಿರ್ಬೇಕು. ಮತ್ತೆ ಅಲ್ಲಿ ಕೀಟನಾಶಕಗಳನ್ನ, ಈಗ ರಸ ಇರುವ ಕೀಟಗಳನ್ನ ಕಂಡಿದ್ರೆ ಅಲ್ಲಿ ಕೀಟನಾಶಕಗಳನ್ನ ಬಳಸಿ ಕೀಟಗಳನ್ನ ಹತೋಟಿ ಮಾಡಿರ್ಬೇಕು. ಸೊ ಮತ್ತೆ ಮುಖ್ಯ ಭೂಮಿನಲ್ಲಿ ನಾಟಿ ಮಾಡಿದಾದ್ಮೇಲೆ ಮುಟ್ರು ರೋಗ ಲಕ್ಷಣಗಳು ಕಾಣಿಸ್ಕೊಂಡಿದೆ ಅಂತಂದ್ರೆ, ಈಗ ಇದು ಇಮಿಡಾಕ್ಲೋಪ್ರಿಡ್ ಅಂತ ಕೀಟನಾಶಕ ಬರುತ್ತೆ. ಸೊ ಅದನ್ನ 0.3 mL, 0.3 mL ಅಂತ ಕರಿತೀವಿ. ಸೊ 0.3 mL ಇಮಿಡಾಕ್ಲೋಪ್ರಿಡ್ 1 liter ನೀರಿಗೆ, ಅಥವಾ 1.7 mL ಡೈಮಿಥೈಲ್ ಅಂತ ಕೀಟನಾಶಕ, ಅದನ್ನ ನಾವು 1 liter ನೀರಿಗೆ ಬೆರೆಸಬಹುದು. ಅಥವಾ ನೀರಿನಲ್ಲಿ ಕರಗುವ ಗಂಧಕ, 3 gram ನೀರಿನಲ್ಲಿ ಕರಗುವ ಗಂಧಕವನ್ನ ನಾವು ಸಹ ನುಸಿ ನಿಯಂತ್ರಣಕ್ಕೆ ಬಳಸಬಹುದು. ಸೊ ಅದೇ ತರ ಡೈಕೋಫಾಲ್ ಅಂತ ಬರುತ್ತೆ. ಸೊ ಅದು 2.5 mL ಡೈಕೋಫಾಲ್. ಸೊ ಇದನ್ನು ಸಹ ನುಸಿ ಹತೋಟಿ ಮಾಡೋದಕ್ಕೆ ನಾವು ಬಳಸಬಹುದು. ಸೊ ಇವೆಲ್ಲ ಹತೋಟಿ ಕ್ರಮಗಳನ್ನ ನಾವು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಮತ್ತೆ ಯಾವುದೇ ತರದ ರೋಗ ನಿರೋಧಕ ತಳಿಗಳು ಇರೋದಿಲ್ಲ ಈ ಎಲೆ ಮುಟ್ರು ರೋಗ, ಯಾಕಂದ್ರೆ ರಸ ಇರುವ ಕೀಟಗಳು ಮತ್ತೆ ವೈರಸ್ನಿಂದ ಹರಡೋದ್ರಿಂದ. ಸೊ ವೈರಸ್ಗೆ ಯಾವುದೇ ತರದ ರೋಗ ನಿರೋಧಕ ತಳಿ ಇಲ್ಲ ಇಲ್ಲ ಇಲ್ಲ. ಸೊ ರಸ ಇರೋ ಕೀಟಗಳನ್ನ ನಾವು ಹತೋಟಿ ಮಾಡಬೇಕು. ಇದಿಷ್ಟು ಈ ರಸ ಇರುವಂತ ಕೀಟಗಳು ಮತ್ತೆ ಎಲೆ ಮುಟ್ರು ರೋಗದ. ಇನ್ನು ಮತ್ತೊಂದು ರೋಗ ಮೆಣಸಿನ ಕಾಯಿಯನ್ನ ಬಾಧಿಸ್ತಕ್ಕಂಥದ್ದು ಗಂಟು ಬೇರು ರೋಗ. ಇದು ಯಾವ ಸಂದರ್ಭದಲ್ಲಿ ಬರುತ್ತೆ ಮತ್ತು ಏನು ಲಕ್ಷಣಗಳಿರುತ್ತೆ? ಬೇರುಗಂಟು ರೋಗ ಅಂತ ಕರಿತೀವಿ. ಇದು ಜಂತು ಉಳಿವಿನಿಂದ ಬರುವಂತ ರೋಗ. ಜಂತುಹುಳಿನಿಂದ ಬರುತ್ತೆ. ಸೊ ಇದು ರೋಗನು ಅಷ್ಟೇ, ನಮಗೆ ಹೊಲದಲ್ಲಿ ಅಥವಾ ತೋಟದಲ್ಲಿ ನಾವು ಎಲ್ಲಾ ಗಿಡಗಳಿಗೂ ಕಾಣಿಸ್ಕೊಳ್ಳಲ್ಲ. ಸೊ ಅಲ್ಲಲ್ಲಲ್ಲಿ ಪ್ಯಾಚಿ ಪ್ಯಾಚಿಯಾಗಿ ಈ ರೋಗ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೋಗದ ಲಕ್ಷಣಗಳು ಹೆಂಗಿರುತ್ತೆ ಅಂತಂದ್ರೆ, ರೋಗ ಬಾಧಿತ ಗಿಡಗಳು ತಿಳಿ ಹಳದಿ ಬಣ್ಣಕ್ಕೆ ಎಲೆಗಳೆಲ್ಲ ತಿರುಗಿರುತ್ತೆ, ಮತ್ತೆ ಗಿಡಗಳು ಕುಬ್ಜವಾಗಿರುತ್ತೆ, ಉದ್ದ ಬೆಳೆದಿರಲ್ಲ. ಸೊ ಆತರ ಗಿಡಗಳನ್ನ ನಾವು ಬೇರು ಸಮೇತ ಕಿತ್ ನೋಡಿದ್ರೆ ಬೇರುಗಳಲ್ಲಿ ಗಂಟು ಗಂಟಾಗಿರೋದನ್ನ ನಾವು ನೋಡಬಹುದು. ಸೊ ಇದು ಜಂತುಹುಳಿನ ಸಮಸ್ಯೆ ಆಗಿರುತ್ತೆ. ಸೊ ಈ ಜಂತುಹುಳು ಹೊಲದಲ್ಲಿ ಎಲ್ಲಾ ಕಡೆನೂ ಹರಡಿರಲ್ಲ, ಎಲ್ಲಿ ಅದಕ್ಕೆ ವಾತಾವರಣ ಅಥವಾ ಮಣ್ಣು ಪೂರಕವಾಗಿರುತ್ತೋ ಅಲ್ಲಿ ಮಾತ್ರ ಇರುತ್ತೆ, ಮತ್ತೆ ನಿಧಾನವಾಗಿ ಚಲಿಸುತ್ತೆ. ಸೊ ಮಣ್ಣಿನ ತೇವಾಂಶ ಆಧಾರದ ಮೇಲೆ ನಿಧಾನವಾಗಿ ಮಣ್ಣಲ್ಲಿ ಚಲಿಸುತ್ತೆ, ಮತ್ತೆ ಆ ಬೆಳೆ ಬೆಳೆದಿದ್ದೀವಿ ಅಂತಂದ್ರೆ ನಾವು ಆ ಗಿಡದ ಬೇರುಗಳ ಸುತ್ತು ಇರುತ್ತೆ ಜಂತುಹುಳು. ಸೊ ಇದರಲ್ಲಿ ಬೇರೆ ಬೇರೆ ತರದ ಜಂತುಹುಳುಗಳಿದಾವೆ. ಈ ಮೆಣಸಿನಕಾಯಿಗೆ ಮೆಲೋಡಗೈನ ಇನ್ಕಾಗ್ನಿಟಾ ಅಂತ ಒಂದು ಜಂತುಹುಳು ಪ್ರಭೇದ. ಸೊ ಇದು ಹೆಚ್ಚಾಗಿ ಮೆಣಸಿನಕಾಯಿ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಎಲ್ಲಾ ಬೆಳೆಗಳಿಗೆ ಸಾಮಾನ್ಯವಾಗಿ ಈ ಜಂತುಹುಳು ಕಾಣಿಸ್ಕೊಳ್ಳುತ್ತೆ. ಈ ಜಂತುಹುಳು ಏನ್ ಮಾಡುತ್ತೆ ಅಂತಂದ್ರೆ, ಮಣ್ಣಲ್ಲಿ ಬೇರುಗಳಿಗೆ ಚುಚ್ಚುತ್ತೆ, ಚುಚ್ಚಿ ಅದರಿಂದ ರಸ ಹೀರ್ಕೊಳ್ಳುತ್ತೆ. ಸೊ ಯಾವಾಗ ಯಾವ ತರ ರಸ ಇರೋ ಕೀಟಗಳು ಎಲೆಯಿಂದ ರಸ ಹೀರ್ಕೊಳ್ಳುತ್ತೋ ಈ ಜಂತುಹುಳು ಬೇರಿನ ಮುಖಾಂತರ ರಸ ಹೀರ್ಕೊಂಡು ಅದು ಬೆಳೆಯುತ್ತೆ. ಸೊ ಯಾವಾಗ ರಸ ಹೀರ್ಕೊಳ್ಳುತ್ತೋ ಅದೊಂದು ಕೆಲವೊಂದು ಕೆಮಿಕಲ್ಸ್ನ ಬೇರಿಗೆ ಬಿಡುತ್ತೆ. ಸೊ ಆ ಕೆಮಿಕಲ್ಸ್ನ ಬೇರಿಗೆ ಬಿಡೋದ್ರಿಂದ ಆ ಬೇರು ಗಂಟು ಆಗುತ್ತೆ, ಗಂಟಾಗಿ ಮತ್ತೆ ಬೇರು ನೀರು ಮತ್ತೆ ಲವಣ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದ ಪ್ರಮಾಣ ಕಡಿಮೆ ಆಗುತ್ತೆ ಬೇರಿನಲ್ಲಿ. ಸೊ ಆ ಮತ್ತೆ ಗಿಡ ನಮ್ಗೆ ಕುಬ್ಜವಾಗುತ್ತೆ, ಭೂಮಿಯ ಮೇಲ್ಭಾಗದಲ್ಲಿ ಕುಬ್ಜವಾಗುತ್ತೆ, ಮತ್ತೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದು ಪ್ರಮುಖ ಗಂಟು ಬೇರಿನ ಲಕ್ಷಣಗಳು. ಸೊ ಈ ನಾವು ಜಂತುಹುಳನ ಹತೋಟಿ ಮಾಡಬೇಕು ಅಂತಂದ್ರೆ, ಬೇಸಿಗೆ ಕಾಲದಲ್ಲಿ ನಾವು ಮಾಗಿ ಉಳುಮೆಯನ್ನ ಮಾಡಬೇಕಾಗುತ್ತೆ ಆಳವಾಗಿ. ಇವಾಗ 4 ನೇಗಿಲು 5 ನೇಗಿಲು ಕಲ್ಟಿವೇಟರ್ ನ ಬಳಸ್ತಾರೆ. ಸೊ ಆ ಕಲ್ಟಿವೇಟರ್ ನ ಬಳಸಿ ಆಳವಾಗಿ ಉಳುಮೆ ಮಾಡಿದೀರಿ ಅಂತಂದ್ರೆ, ಈ ಜಂತುಹುಳುಗಳು ಏನಾದ್ರೂ ಒಳಗಡೆ ಇದ್ರೆ ಭೂಮಿ ಮೇಲುಗಡೆ ಬಂದು ಸೂರ್ಯನ ಶಾಖಕ್ಕೆ ಸತ್ತೋಗುತ್ತೆ. ಮತ್ತೆ ನಾವು ಮುಖ್ಯ ಹೊಲದಲ್ಲಿ ಚೆಂಡು ಹೂವನ ಅಂತರ ಬೆಳೆಯಾಗಿ ಬೆಳಿಬೇಕಾಗುತ್ತೆ. ಈ ಜಂತುಹುಳಿನ ಸಮಸ್ಯೆ ನಮ್ಮ ಹೊಲದಲ್ಲಿ ಇದೆ ಅಂತಂದ್ರೆ, ಚೆಂಡು ಹೂವನ ಅಂತರ ಬೆಳೆಯಾಗಿ ಬೆಳೆಯಬೇಕಾಗುತ್ತೆ. ಈ ಚೆಂಡು ಹೂವು ಏನಂತಂದ್ರೆ, ಅದರ ಬೇರ್ನಲ್ಲಿ ಕೆಲವೊಂದು ಔಷಧಿ ಗುಣಗಳು ಇರುತ್ತೆ. ಸೊ ಅದು ಜಂತುಹುಳುಗಳಿಗೆ ಆಕರ್ಷಕವಾಗಿರುತ್ತೆ. ಸೊ ಜಂತುಹುಳುಗಳನ್ನ ಆಕರ್ಷಣೆ ಮಾಡಿ ಜಂತುಹುಳುಗಳೆಲ್ಲ ಚೆಂಡು ಗಿಡದಲ್ಲಿ ಇರುತ್ತೆ. ನಮ್ಮ ಮುಖ್ಯ ಬೆಳೆ ಈ ಜಂತುಹುಳುಗಳಿಂದ ನಷ್ಟ ಆಗೋದು ಕಡಿಮೆ ಆಗುತ್ತೆ. ಮತ್ತೆ 2.5 ಕ್ವಿಂಟಾಲ್ ಬೇವಿನಿಂಡಿ 1 ಎಕರೆಗೆ ನಾವು ನಾಟಿ ಮಾಡುವಂತ ಟೈಮಲ್ಲಿ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕ್ಬೇಕಾಗುತ್ತೆ. ಮತ್ತೆ ಈ ರೋಗದ ಸಮಸ್ಯೆ ಇನ್ನೂ ಜಾಸ್ತಿ ಕಾಣಿಸ್ಕೊಂಡಿದೆ ಅಂತಂದ್ರೆ, ಗಿಡದ ಸುತ್ತೂರು ಕಾರ್ಬೋಪ್ಯೂರನ್ ಅಂತ ಹರಳು ಬರುತ್ತೆ ಈ ಜಂತುಹುಳುಗಳನ್ನ ಹತೋಟಿ ಮಾಡೋದಕ್ಕೆ. ಸೊ 10 ಗ್ರಾಂ ಕಾರ್ಬೋಪ್ಯೂರನ್ ಹರಳನ್ನ ಭೂಮಿಗೆ ಸೇರಿಸಿ ಮಣ್ಣು ಮುಚ್ಚಬೇಕು. ಸೊ ಅದು ಕರಗಿ ಹೊಗೆಯಾಗಿ ಮಾರ್ಪಾಡಿ ಮತ್ತೆ ಹುಳುಗಳನ್ನ ಸಾಯಿಸುತ್ತೆ. ಸೊ ಇದು ಬೇರುಗಂಟು ರೋಗ ಹತೋಟಿ ಮಾಡೋದಕ್ಕೆ ಕ್ರಮಗಳು. ಇದಿಷ್ಟು ಬೇರುಗಂಟು ರೋಗವನ್ನ ನಿಯಂತ್ರಣ ಮಾಡತಕ್ಕಂತಹ ವಿಧಾನಗಳು. ಇದಿಷ್ಟು ಮೆಣಸಿನಕಾಯಿನ ಬೆಳೆಗೆ ಸಂಬಂಧಪಟ್ಟಂತಹ ರೋಗಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳಾಯ್ತು. ಇನ್ನ ಬೆಂಡೆಕಾಯಿ ಬೆಳೆಯನ್ನ ಬಾಧಿಸತಕ್ಕಂತಹ ಕೆಲವೊಂದು ರೋಗಗಳು ಇದ್ದಾವೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ಎಲೆ ನರಗಳ ಹಳದಿ ನಂಜಾಣು ರೋಗ ಅನ್ನುವಂಥದ್ದು, ಇದು ಯಾಕೆ ಬರುತ್ತೆ ಮತ್ತೆ ಹೇಗೆ ಬರುತ್ತೆ? ಸೊ ಎಲೆ ನರಗಳ ಹಳದಿ ನಂಜಾಣು ರೋಗ, ರೋಗದ ಹೆಸರಿನಲ್ಲಿದೆ, ಎಲೆ ನರಗಳ ಹಳದಿ. ಸೊ ಈ ರೋಗ ಬಂದಿದೆ ಅಂತಂದ್ರೆ, ಎಲೆಗಳ ನರಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಮತ್ತೆ ಪೂರ್ತಿ ಎಲೆನೂ ಹಳದಿಯಾಗಿ ಎಲೆ ಬಲಿದಿರೋ ಮುಂಚೆನೆ ಎಲೆಗಳು ಉದುರೋಗುತ್ತೆ. ಸೊ ಇದು ಏಕೆ ಬರುತ್ತೆ ಅಂತಂದ್ರೆ, ನಂಜಾಣುವಿನಿಂದ ಬರುತ್ತೆ. ಸೊ ಈ ನಂಜಾಣುವನ್ನ ಹರಡಿಸೋದು ಬಿಳಿ ನೊಣ. ಸೊ ಈ ಬಿಳಿ ನೊಣ, ಬೆಂಡಿ ಯೆಲ್ಲೋ ವೈನ್ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ, ಆ ವೈರಸ್ನ ಬಿಳಿ ನೊಣ ರೋಗಗ್ರಸ್ತ ಗಿಡದಿಂದ ಆರೋಗ್ಯಕರ ಗಿಡಕ್ಕೆ ಹರಡಿಸುತ್ತೆ. ಸೊ ನಾವು ಇಲ್ಲಿ ಬಿಳಿ ನೊಣನ ಹತೋಟಿ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು ರೋಗದ ಮುಖ್ಯ ಲಕ್ಷಣ ಅಂದ್ರೆ, ಕಾಯಿ ಬಂದಿದೆ ಅಂತಂದ್ರೆ, ಬೆಂಡೆ ಕಾಯಿ ಬಂದಿದೆ ಅಂದ್ರೆ ಕಾಯಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಮತ್ತೆ ಸುರುಳಿ ತರ ಸುತ್ತಕೊಳ್ಳುತ್ತೆ ನಂಜಾಣು ಬಂದಿದೆ ಅಂತಂದ್ರೆ. ಸೊ ರೋಗ ಮತ್ತೆ ಬೀಜದ ಮುಖಾಂತರ ಸಹ ವೈರಾಣು ಹರಡುತ್ತೆ. ಸೊ ಅದಕ್ಕೆ ಇಲ್ಲಿ ನಾವು ಬೀಜವನ್ನ ಸುರಕ್ಷಿತವಾಗಿ ರೋಗರಹಿತ ಆಯ್ಕೆ ಮಾಡ್ಕೊಬೇಕು, ಮತ್ತೆ ಬಿಳಿ ನೊಣವನ್ನು ಸಹ ನಾವು ಹತೋಟಿ ಮಾಡಬೇಕು. ಸೊ ಈ ಬಿಳಿ ನೊಣ ಹತೋಟಿ ಮಾಡ್ಲಿಕ್ಕೆ ನಮ್ಗೆ ಇಮಿಡಾಕ್ರೋಪಿಡ್ 0.3 ಮಿಲಿ 1 ಲೀಟರ್ ನೀರಿಗೆ ಬೆಳೆಸಿ, ಬಿಳಿ ನೊಣ ಕಾಣಿಸ್ಕೊಂಡಿದೆ ಅಂತಂದ್ರೆ ಬೆಂಡೆಕಾಯಿನಲ್ಲಿ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಪ್ರಾರಂಭದ ಹಂತದಲ್ಲೇ ನಾವು ಈ ಹಳದಿ ನರಗಳ ನಂಜು ರೋಗವನ್ನ ನಾವು ನೋಡಬಹುದು. ಸೊ ಬಿಳಿ ನೊಣ ನಾವು ಹತೋಟಿ ಮಾಡಬೇಕು, ಮತ್ತೆ ಸರ್ಟಿಫೈಡ್ ಸೀಡ್ಸ್ ನ ಬೀಜವನ್ನ ನಾವು ಬಿತ್ತನೆಗೆ ಬಳಸಬೇಕು. ಸೊ ಇದು ಎರಡೇ ಈ ರೋಗನ ಹತೋಟಿ ಮಾಡಲಿಕ್ಕೆ. ಮತ್ತೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು ಅರ್ಕ ಅವೈ ಮತ್ತೆ ಅರ್ಕ ಅನಾಮಿಕ ಅಂತ ರೋಗ ನಿರೋಧಕ ತಳಿಗಳನ್ನ ಬಿಟ್ಟಿದೆ. ಈ ರೋಗ ನಿರೋಧಕ ತಳಿಗಳನ್ನ ನಾವು ಬಳಸಿದೀವಿ ಅಂತಂದ್ರೆ ಎಲೆ ನರಗಳ ನಂಜು ರೋಗವನ್ನ ನಾವು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಎಲೆ ಚುಕ್ಕಿ ರೋಗನು ಕೂಡ ಬಾಧಿಸುತ್ತೆ, ಎದೆ ಚುಕ್ಕಿ ರೋಗನೂ ಬರುತ್ತೆ. ಇದು ಆಗ್ಲೇ ಕಪ್ಪೆ ಕಣ್ಣಿನ ಎಲೆ ಚುಕ್ಕಿ ರೋಗ ಮೆಣಸಿನಕಾಯಿಲಿ ಬರುತ್ತಾರ, ಹೌದು ಅದೇ ರೋಗಾಣುನೇ ಬೆಂಡಿನಲ್ಲೂ ಸಹ ಎಲೆ ಚುಕ್ಕೆ ರೋಗ ಉಂಟು ಮಾಡೋದು. ಸೊ ಈ ರೋಗಾಣು ಲಕ್ಷಣಗಳು ಯಾವತರ ಇರುತ್ತೆ ಅಂದ್ರೆ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ಳುತ್ತೆ, ಮತ್ತೆ ಒಂದಕ್ಕೊಂದು ಸೇರಿ ಎಲೆಗಳು ಪೂರ್ತಿ ಒಣಗಿ ಎಲೆಗಳೆಲ್ಲ ಉದುರೋಗುತ್ತೆ. ಅದು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಅಡ್ಡಿಯಾಗಿ ಕಾಯಿಗಳ ಗಾತ್ರ ಮತ್ತೆ ಸಂಖ್ಯೆನು ಸಹ ಕಡಿಮೆ ಆಗುತ್ತೆ. ಸೊ ಇದನ್ನ ನಾವು ಡೈತೆನ್ M45 ಶಿಲೀಂಧ್ರನಾಶಕ ಅಥವಾ ಮ್ಯಾಂಕೋಜೆಬ್ ಅಂತ ಕರಿತೀವಿ. ಇದನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡೋದ್ರಿಂದ ರೋಗವನ್ನು ಹತೋಟಿ ಮಾಡಬಹುದು. ಇನ್ನ ಮುಖ್ಯವಾಗಿ ಕಾಣಿಸ್ಕೊಳ್ಳೋದು ಬೂದಿ ರೋಗ. ಸೊ ಬೂದಿ ರೋಗ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಬೆಂಡಿನಲ್ಲಿ. ಸೊ ನಮ್ಗೆ ಈ ಬೆಂಡಿನಲ್ಲಿ ಎಲೆ ಮೇಲ್ಭಾಗದಲ್ಲಿ ಬೂದು ಬಣ್ಣದ ಶಿಲೀಂಧ್ರದ ಬೆಳವಣಿಗೆ ಕಾಣಿಸ್ಕೊಳ್ಳುತ್ತೆ, ಬಿಳಿ ಬಣ್ಣದ ಮಚ್ಚೆಗಳ ತರ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಆ ಬಿಳಿ ಬಣ್ಣದ ಮಚ್ಚೆಗಳು ಪೂರ್ತಿ ಎಲೆಗೆ ಆವರಿಸಿಕೊಂಡು ಮತ್ತೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಎಲೆ ಪೂರ್ತಿ ಉದುರೋಗುತ್ತೆ ಗಿಡದಲ್ಲಿ. ಸೊ ಇದು ಸಹ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಅಡ್ಡಿಯಾಗುತ್ತೆ. ಸೊ ಮತ್ತೆ ಹೂವು ಕಾಯಿ ಬಿಡೋದು ಸ್ವಲ್ಪ ಕಡಿಮೆ ಆಗುತ್ತೆ ಬೆಂಡಿನಲ್ಲಿ. ಈ ರೋಗನ ಹತೋಟಿ ಮಾಡಲಿಕ್ಕೆ ಸೊ ಆಗ್ಲೇ ಹೇಳಿದಂಗೆ ನೀರಿನಲ್ಲಿ ಕರಗುವ ಗಂಧಕ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಆಗಿರ್ಬೋದು ಅಥವಾ ಹೆಕ್ಸಾಕೋನೋಜಲ್ 1 ml ಶಿಲೀಂಧ್ರನಾಶಕವನ್ನು ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಬೂದಿ ರೋಗವನ್ನು ಸಹ ನಾವು ಹತೋಟಿ ಮಾಡಬಹುದು. ಬೇರುಗಂಟು ರೋಗನು ಕೂಡ ಬಾಧಿಸುತ್ತೆ. ಸೊ ಇದು ಆಗಲೇ ಮೆಣಸಿನಕಾಯಿನಲ್ಲಿ ಹೇಳಿದಂಗೆ ಜಂತು ಹುಳುವಿನಿಂದ ಬರುವ ಸಮಸ್ಯೆ ಆಗಿರೋದ್ರಿಂದ ಸೊ ಜಂತು ಹುಳುಗಳನ್ನ ಹತೋಟಿ ನಾವು ಮಾಡಬೇಕಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಮಾಗಿ ಉಳಿಮೆ ಆಗಿರ್ಬೋದು, ಮತ್ತೆ ಬೀಜಕ್ಕೆ ಬೀಜೋಪಚಾರ ಮಾಡಬೇಕಾಗುತ್ತೆ, ಮತ್ತೆ ಮುಖ್ಯ ಭೂಮಿಯಲ್ಲಿ 2.5 ಕ್ವಿಂಟಲ್ ಬೇವಿನ ಹಿಂಡಿ ಆಗಿರ್ಬೋದು, ಮತ್ತೆ ಕಾರ್ಬೋಫಿರನ್ ಹರಳುಗಳನ್ನ ಭೂಮಿಗೆ ಸೇರಿಸೋದ್ರಿಂದ ಸೊ ಜಂತು ಹುಳುವನ್ನ ನಾವು ಹತೋಟಿ ಮಾಡಬಹುದು. ಇಷ್ಟು ಬೆಂಡೆಕಾಯಿ ಬೆಳೆಯನ್ನ ಬಾಧಿಸತಕ್ಕಂತಹ ರೋಗಗಳು ಮತ್ತೆ ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂತಹ ವಿಚಾರಗಳು. ಈ ಎರಡೂ ಬೆಳೆಗಳನ್ನ ಬಾಧಿಸತಕ್ಕಂತಹ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ಕೃಷಿ ಕಾಲೇಜು ಕಾರ್ಯಕರೆ ಆಸನಕ್ಕೆ ಬಂದು ನಮ್ಮ ವಿಭಾಗದಲ್ಲಿ ನಮ್ಮನ್ನ ಸಂಪರ್ಕಿಸಬಹುದು ಅಥವಾ ದೂರವಾಣಿಯ ಮುಖಾಂತರ ಸಹ ಸಂಪರ್ಕ ಮಾಡಬಹುದು. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಿ. 7 7 9 5 9 5 1 8 1 8 1 4 3 9 3 9. ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ. 7 7 9 5 1 8 1 4 3 9. ಧನ್ಯವಾದಗಳು ಚನ್ನಕೇಶವ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಮತ್ತು ಬೆಂಡೆ ಬೆಳೆಯನ್ನ ಬಾಧಿಸತಕ್ಕಂತಹ ರೋಗಗಳ ನಿರ್ವಹಣೆಯನ್ನ ಕುರಿತು ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮೆಣಸಿನಕಾಯಿ ಮತ್ತು ಬೆಂಡೆ ಬೆಳೆ ಬಾಧಿಸುವ ರೋಗಗಳ ನಿರ್ವಹಣೆ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿ ಚನ್ನಕೇಶವ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಹಿಂಡಿಗಳ ಬಳಕೆ ಈ ಕುರಿತಂತೆ ಮಾಹಿತಿಯನ್ನ ನೋಡೋಣ. ಸಾವಯವ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಿಕೊಂಡು ಬೆಳೆಗಳನ್ನ ರಕ್ಷಣೆಯನ್ನ ಮಾಡಲಾಗುತ್ತೆ, ಜೊತೆಗೆ ಪೋಷಣೆಯನ್ನು ಕೂಡ ಮಾಡಲಾಗುತ್ತೆ. ಸಸ್ಯದ ಸಂಪನ್ಮೂಲಗಳಲ್ಲಿ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಪ್ರಮಾಣದ ಬೇವಿನ ಸಸ್ಯ ಹಿಂಡಿಯನ್ನ ಸಹ ಬಳಕೆಯನ್ನ ಮಾಡಲಾಗುತ್ತೆ. ಬೇವಿನ ಬೀಜಗಳಿಂದ ತಯಾರಿಸಿದ ಬೇವಿನ ಹಿಂಡಿಯನ್ನು ಹೊಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಳಸಲಾಗುತ್ತೆ. ಬೇಯಿಸಿದ ಶುದ್ಧ ಬೇವಿನ ಹಿಂಡಿಯನ್ನು ಮೇ ಜೂನ್ ತಿಂಗಳಿನಲ್ಲಿ ಸಂಗ್ರಹಣೆಯನ್ನ ಮಾಡಿ ಚೆನ್ನಾಗಿ ಒಣಗಿಸಲಾಗುತ್ತೆ. ಇದರೊಂದಿಗೆ ಕೋಲ್ಡ್ ಪ್ರೆಸ್ಡ್ ವಿಧಾನದಿಂದ ಬೇವಿನ ಹಿಂಡಿಯನ್ನ ತಯಾರನ್ನ ಮಾಡಲಾಗುತ್ತೆ. ಬೇವಿನ ಬೀಜವನ್ನ ಹೊರಹಾಕಿ ತೈಲವನ್ನ ಹೊರತೆಗೆಯದೇ ಬೇವಿನ ಸಾರವನ್ನ ತಯಾರಿಸುವುದು ಕೂಡ ಹೆಚ್ಚು ಪ್ರಯೋಜನಕಾರಿ ಕೃಷಿಯಲ್ಲಿ. ಇದು ಸಾರಜನಕ 3-5%, ರಂಜಕ 1% ಮತ್ತು ಪೊಟ್ಯಾಷ್ 2% ಅನ್ನು ಹೊಂದಿರುತ್ತೆ. ಇದರಿಂದ ಪೋಷಕಾಂಶಗಳನ್ನು ಬೆಳೆಯ ಬೇರುಗಳು ಬಳಕೆಯನ್ನ ಮಾಡಿಕೊಳ್ಳುತ್ತವೆ. ನಿಂಬೋಲಿಯ ವಿವಿಧ ಘಟಕಗಳು ನೆಲಕ್ಕೆ ಹೋದ ನಂತರ ಬೇರುಗಳಿಂದ ಹೀರಲ್ಪಡುತ್ತವೆ. ಈ ವಿಧಾನವು ಮಣ್ಣಿನಲ್ಲಿರುವ ಕೀಟನಾಶಕಗಳನ್ನು ಹಾಗೂ ಬೆಳೆಗಳ ಮೇಲೆ ಕೀಟ ಹರಡುವಿಕೆಯನ್ನು ನಿಯಂತ್ರಣವನ್ನು ಮಾಡುತ್ತೆ. ಹಾನಿಕಾರಕ ಕೀಟಗಳಾದ ಬೇರುಗಳನ್ನು ತಿನ್ನುವ ಕೀಟ ಇತರೆ ಹುಳುಗಳನ್ನು ಚೆನ್ನಾಗಿ ಹೋಗಲಾಡಿಸುತ್ತೆ. ಇದಲ್ಲದೆ ತರಕಾರಿ ಬೆಳೆಗಳ ಮೇಲೆ ದಾಳಿಂಬೆ ಬೆಳೆ ಬೇರುಗಳಿಗೆ ಹಾನಿಕಾರಕ ಜಂತುಗಳು ಸಹ ಚೆನ್ನಾಗಿ ತೆಗೆದು ಹಾಕಲಾಗುತ್ತೆ. ಬೆಳೆಯಲ್ಲಿ ಬೇವಿನ ಹಿಂಡಿಯನ್ನ ಬಳಸಿದ ನಂತರ ಅದರ ಪ್ರಯೋಜನಗಳು 3-6 ವಾರಗಳಲ್ಲಿ ತೋರಿಸಲಿಕ್ಕೆ ಆರಂಭವನ್ನ ಮಾಡುತ್ತವೆ. ಬೇವಿನ ಪುಡಿಯು ನೆಲದಲ್ಲಿ ಕ್ರಮೇಣವಾಗಿ ಕೆಲಸವನ್ನ ಮಾಡೋದ್ರಿಂದ ಫಲಿತಾಂಶವು 6 ತಿಂಗಳಿನವರೆಗೆ ಗೋಚರಿಸುತ್ತೆ. ಕೃಷಿಯ ವಿವಿಧ ಕ್ಷೇತ್ರಗಳಲ್ಲಿ ಬೇವಿನ ಹಿಂಡಿಯನ್ನ ಬಳಸಲಾಗುತ್ತೆ. ಹಸುವಿನ ಸಗಣಿ ಮತ್ತು ಸಾವಯವ ಗೊಬ್ಬರದೊಂದಿಗೆ ಬೇವಿನ ಕಲ್ ಬಳಸಲು ತುಂಬಾ ಸುಲಭ. ರಾಸಾಯನಿಕ ಗೊಬ್ಬರಗಳ ತಳದ ಪ್ರಮಾಣದಲ್ಲಿ ಸಹ ಬಳಸಲಾಗುತ್ತೆ. ಬೇವಿನ ಕೇಕ್ ಸಸ್ಯಗಳ ಬೇರುಗಳ ಪ್ರವೇಶಿಸಬೇಕು ಮತ್ತು ಅಂತಹ ವಿಧಾನದಿಂದ ಅನ್ವಯವನ್ನು ಗೊಳಿಸಬೇಕು. ತೋಟಗಾರಿಕಾ ಬೆಳೆಗಳಲ್ಲಿ ಬೇರುಗಳ ಬಳಿ ಡ್ರಿಪ್ಪರ್ ಬಳಿ ಗುಂಡಿಯನ್ನ ಮಾಡಿ ಅದರಲ್ಲಿ ಬೇವಿನ ಹಿಂಡಿಯನ್ನ ಹಾಕಿ ಮಣ್ಣಿನಿಂದ ಮುಚ್ಚಬೇಕು. ಹೊಲವನ್ನ ಸಿದ್ಧಪಡಿಸುವಾಗ ಬೇವಿನ ಹಿಂಡಿಯನ್ನು ಸಹ ಬಳಕೆಯನ್ನ ಮಾಡಿಕೊಳ್ಳಬಹುದು, ಇಲ್ಲವೇ ಕೈಯಿಂದ ಹರಡಬಹುದು ಅಥವಾ ನಿಂತಿರುವ ಬೆಳೆಗಳಲ್ಲಿ ಬೇರಿನ ಮೂಲಕ ಹರಡಿಸಬಹುದು. ನರ್ಸರಿಗೆ ತಳದ ಪ್ರಮಾಣವನ್ನ ಸೇರಿಸುವಾಗ ಬೇವಿನ ಕೇಕ್ ಅನ್ನ ತರಕಾರಿ ಬೆಳೆಗಳಲ್ಲಿ ಬಳಕೆಯನ್ನ ಮಾಡಬಹುದು. ಸಾವಯವ ಕೀಟನಾಶಕವಾಗಿ ಹಾಗೂ ಜೈವಿಕ ಕೀಟನಾಶಕವಾಗಿ ಬೇವಿನ ಹಿಂಡಿಯನ್ನ ಬಳಸಿ ಸುಲಭವಾಗಿ ನಿಯಂತ್ರಣವನ್ನ ಮಾಡಬಹುದು. ಟ್ರೈಕೋಡರ್ಮ, ಸುಡೋಮನಾಸ್, ಬ್ಯಾಸಿಲೆಸ್, ಬವೇರಿಯಾ, ಮೆಟಾರೈಸಿಯಂ, ಪ್ಯಾಸಿಲೋಮೈಸಿಸ್, ಅಜಿಟೋಬ್ಯಾಕ್ಟರ್, ಪಿಎಸ್ಪಿ ಮುಂತಾದ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನು ಬೇವಿನ ಕಷಾಯದ ಜೊತೆ ಬೆರೆಸುವ ಮೂಲಕ ಬಳಕೆಯನ್ನ ಮಾಡಿಕೊಳ್ಳಬಹುದು. ಇನ್ನು ಬೇವಿನ ಹಿಂಡಿಯನ್ನ ತೋಟಗಾರಿಕೆ ಬೆಳೆಗಳಲ್ಲಿ ಎಷ್ಟು ಬಳಸಬೇಕು ಅಂತಂದ್ರೆ 1 ಮರಕ್ಕೆ 1-5 ಕೆಜಿಯಷ್ಟು ಬಳಕೆಯನ್ನ ಮಾಡಿಕೊಳ್ಬೇಕು. ತರಕಾರಿ ಬೆಳೆಗಳಿಗಾದರೆ ತಳದ ಪ್ರಮಾಣದಲ್ಲಿ 1 ಎಕರೆಗೆ 0.5 ಕೆಜಿಯಿಂದ 1 ಕೆಜಿಯಷ್ಟು ಬಳಕೆಯನ್ನ ಮಾಡಬೇಕು. ಬಾಳೆಹಣ್ಣಿನ ಗಿಡಗಳಿಗೆ ಇದನ್ನ ಬಳಕೆ ಮಾಡ್ತೀವಿ ಅಂತಂದ್ರೆ 6 ತಿಂಗಳ ಆದಂತಹ ಬಾಳೆಹಣ್ಣಿನ ಗಿಡಕ್ಕೆ 1 ಕ್ಕೆ 350 ಗ್ರಾಂನಷ್ಟು ನೀಡಬೇಕಾಗತ್ತೆ. ಇನ್ನು ಕಬ್ಬಿನ ಬೆಳೆಗಳಿಗೆ ನಾಟಿ ಮಾಡುವಾಗ 0.5 ಕೆಜಿಯಿಂದ 1 ಕೆಜಿಯಷ್ಟು ಬೇವಿನ ಹಿಂಡಿಯನ್ನ ಬಳಸಬಹುದು. ರೈತ ಬಾಂಧವರೇ, ಇದುವರೆಗೆ ಸಾವಯವ ಕೃಷಿಯಲ್ಲಿ ಹಿಂಡಿಗಳ ಬಳಕೆ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಆತ್ಮೀಯ ಕೇಳುಗರೆ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಮತ್ತು ಬೆಂಡೆ ಬೆಳೆ ಬಾಧಿಸುವ ರೋಗಗಳ ನಿರ್ವಹಣೆ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿ ಚನ್ನಕೇಶವ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೆಳೆಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ